ಮಾಡುತ್ತೆ ರಾಜ್ಯ. ದೇವರು ಮಾಡಿದ ಕೆಲಸವನ್ನು ನೀನು ಮಾಡಬಲ್ಲೆ ಅಂತ ರಾಜ ನನ್ನ ಹೊಳಿದ ಅಂತ ಒಬ್ಬ ವಿದೂಷಕ. ಯಾಕೆಂದ್ರೆ ನೀನ್ ನನ್ನನ್ನು ಹೊರಗೆ ಹಾಕ್ಬೋದು, ನನ್ನ ಎದುರು ಕಣ್ಣೆದುರು ಬರಬೇಡ ಅಂತ. ದೇವರು ಹೇಗೆ ಹೊರಗೆ ಹಾಕೋದು? ಎಲ್ಲ ಪದ್ರವನ್ನು ಕಂಡು ವಿಶ್ವದಶ ಚಕ್ರವು ನನ್ನ ಕಣ್ಣಿಗೆ ಬರಬಾರದು ಅಂತ ಹೇಳೋದೇ ಹಾಗೆ. ದೇವರು ಮಾಡಿದ ಕೆಲಸವನ್ನು ನೀನು ಮಾಡುವ ಹಾಗೆ ಭಗವಂತ ಇಲ್ಲದ ಜಾಗ ಯಾವುದಿದೆ? ಎಲ್ಲ ಕಡೆ ಭಗವಂತ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ ಅಂದ್ಮೇಲೆ ಕೈಯಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನುವಂತಹ ಮಂತ್ರಕ್ಕೆ ಏನರ್ಥ? ಅಯಂ ಮೇ ಹಂತು ಭಗವಾನ್. ಅದಕ್ಕೆ ಮುಂದೆ ಹೇಳಿದರು ಇದ್ದಾನೆ ಅಂತನ್ನುವಂತಹ ಮಂತ್ರಕ್ಕೆ ಏನರ್ಥ? ಅಯಂ ಮೇ ಹಂತು ಭಗವಾನ್. ಅದಕ್ಕೆ ಮುಂದೆ ಹೇಳಿದರು ಅಯಂ ಮೇ ಭಗವತ್ ತರಹ. ಅಂದ್ರೆ ಇದರಲ್ಲಿ ವಿಶೇಷವಾದ ಭಗವಂತನ ಸನ್ನಿಧಾನ ಇದೆ. ಎಲ್ಲ ಕಡೆ ಭಗವಂತ ಇದ್ದಾನೆ, ಆದರೆ ಇದರಲ್ಲಿ ಅಂಗೈಯಲ್ಲಿ ಇಡೀ ದೇಹದಲ್ಲಿ ಭಗವಂತನ ಸನ್ನಿಧಾನ ಇದೆ. ಅಂಗೈಯಲ್ಲಿ ವಿಶೇಷವಾಗಿ ಧನ್ವಂತರಿಯ ನಾಮಕನಾದ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಆದ್ರಿಂದ ಏನಾಗುತ್ತೆ, ಇಡೀ ದೇಹದಲ್ಲಿ ಬೇರೆ ಎಲ್ಲಿಯೂ ಇಲ್ಲದಂತಹ ಒಂದು ವಿಶೇಷವಾದ ಶಕ್ತಿಪಾತ ಈ ಅಂಗೈಯ ಮೂಲಕ ಆಗುತ್ತೆ. ಈ ಅಂಗೈಯಿಂದ ಒಂದು ವಿಶೇಷವಾದಂತಹ ಕಿರಣಗಳು, ಎನರ್ಜಿ ಒಳಕ್ಕೆ ಹೋಗ್ತಾ ಇದೆ. ಅದು ನಮ್ಮ ದೇಹದಲ್ಲಿ ಇರತಕ್ಕಂತಹ ರೋಗಗಳನ್ನು ಗುಣಪಡಿಸತಕ್ಕಂತಹ ಒಂದು ಶಕ್ತಿ ಇರತಕ್ಕಂತಹ ಎನರ್ಜಿ. ಅದನ್ನ ನಾವು ಆ ಶಕ್ತಿಯನ್ನು ಇನ್ನೊಬ್ಬರಿಗೆ ಕೊಡಬಹುದು. ಆ ಕೊಟ್ಟಾಗ ಧನ್ವಂತರಿ ನಾಮಕನಾದ ಭಗವಂತನ ಶಕ್ತಿಪಾತ ನಾವು ರೋಗಿಯ ಮೇಲೆ ಮಾಡ್ತಾ ಇದ್ದೇವೆ. ಹೀಗೆ ಅನುಸಂಧಾನ ಮಾಡಿದರೆ ಅವನಲ್ಲಿ ಶಕ್ತಿಪಾತ ಆಗುತ್ತೆ. ಆಗ ಅಯಮ್ಮೆ ಅಂತೋ ಭಗವಾನ್, ಅಯಮ್ಮೆ ಭಗವತ್ತರ, ಅಯಮ್ಮೆ ವಿಶ್ವಭೇಷಜ. ಆಗ ಈ ಕೈ ಎನ್ನುವುದು ಜಗತ್ತಿನ ಎಲ್ಲ ರೋಗಗಳಿಗೆ ಔಷಧ ಆಗಿಬಿಡುತ್ತೆ. ಶಿವಾಭಿಮರ್ಶನ, ಯಾರ ಮೇಲೆ ಈ ಹಸ್ತದ ಸ್ಪರ್ಶ ಆಯಿತೋ ಅವರಿಗೆ ಮಕ್ಕಳಾಗುತ್ತೆ. ಈ ಅನುಸಂಧಾನ ಉಪಾಸನೆ ಮಾಡತಕ್ಕವನಿಗೆ ಇದ್ರೆ ಕೈಯಿಂದ ಆ ಎನರ್ಜಿ ಪಾಸ್ ಆಗುವುದನ್ನ ಅವನು ತಿಳ್ಕೊಳ್ಬಹುದು. ಈ ಇದೇ ವಿಧಾನವನ್ನ ಮೊದಲು ವೇದ ಕಾಲದಲ್ಲಿ ಇದ್ದದ್ದು ಈ ಹಸ್ತಸ್ಪರ್ಶದಿಂದ ಇನ್ನೊಬ್ಬರ ದೇಹದ ಮೇಲೆ ಶಕ್ತಿಪಾತ ಮಾಡತಕ್ಕಂಥ. ಈ ಹಸ್ತಸ್ಪರ್ಶವನ್ನು ಬೇರೆ ಬೇರೆ ಜಾಗದಲ್ಲಿ ಮಾಡಬೇಕಾಗಿಲ್ಲ ವೇದದ ಧನ್ವಂತರಿ ಮಂತ್ರದ ಪ್ರಕಾರ. ಯಾಕೆಂದ್ರೆ ಯಾವತ್ತೇ ಆದರೂ ತಲೆಯ ಮೇಲೆ ಕೈ ಇಟ್ಟರೆ ಅದು ಇಡೀ ದೇಹದ ಮೇಲೆ ಎನರ್ಜಿ ಪಾಸನ ಆಗುತ್ತೆ. ಆದ್ರಿಂದ ಎಲ್ಲಿ ರೋಗ ಇದೆ ಆ ಭಾಗಕ್ಕೆ ಕೈ ಇಟ್ಟು ಜಪ ಮಾಡಬೇಕಾದ ಅಗತ್ಯ ಇಲ್ಲ. ತಲೆ ಮೇಲೆ ಕೈ ಇಟ್ಟು ನಾವು ಧನ್ವಂತರಿ ಜಪ ಮಾಡಿದರೆ ಅದು ಇಡೀ ದೇಹದ ಮೇಲೆ ಶಕ್ತಿಪಾತ ಆಗುತ್ತೆ. ಅಧೋಮುಖವಾಗಿ ನಾವು ಕೈ ಇಡು, ಇಡೀ ಶಕ್ತಿಪಾತ ಕೆಳಮುಖವಾಗಿ ಆಗುತ್ತೆ. ಆದ್ರಿಂದಲೇ ಯಾವುದೇ ಪ್ರಸಾದವನ್ನ ಅಥವಾ ಸ್ವಾಮಿಗಳು ಕೊಟ್ಟಿರತಕ್ಕಂತಹ ಶಕ್ತಿಪಾತ ಆಗಿರತಕ್ಕಂತಹ ಮಂತ್ರಾಕ್ಷತೆಯನ್ನ ತಲೆಯ ಮೇಲೆ ಹಾಕೊಳ್ಳು, ತಲೆಯ ಮೇಲೆ ಹಾಕೊಂಡ್ರೆ ಇಡೀ ದೇಹಕ್ಕೆ ಆ ಶಕ್ತಿಪಾತ ಆಗುತ್ತೆ ಅನ್ನುವ ಎಚ್ಚರ. ಹೀಗೆ ಮಾಡ್ತಾ ಇನ್ನೊಬ್ಬರ ರೋಗವನ್ನು ಪರಿಹರಿಸತಕ್ಕಂತಹ ವಿಧಾನ ಇದನ್ನ ಅನೇಕ ದೇಶಗಳು ಕದ್ದು ಬೇರೆ ಉಪಾಸನೆಯನ್ನ ಬೇರೆ ಬೇರೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಇವತ್ತು ಟಚ್ ಹೀಲ್ ಅಂತಕ್ಕಂಥದ್ದು ರೂಪಾಂತರವಾಗಿ ರೇಖೆಯಾಗಿ ಬಂದಿದೆ. ಆ ರೇಖೆ ಅಂತಕ್ಕಂಥದ್ದು ಟಚ್ ಹೀಲ್ನದ್ದೇ ಒಂದು ವಿಕಲ್ಪವಾದಂತಹ ರೂಪ. ಅದರಲ್ಲಿ ಬರತಕ್ಕಂತಹ ಮಂತ್ರಗಳು ಸಂಸ್ಕೃತದ ಶಬ್ದಗಳನ್ನ ಜಪಾನಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಬಂದಿರತಕ್ಕಂಥ ಅಲ್ಲಿಗೆ ಸ್ವಾಹ ಅಂತ ಮಂತ್ರ ಇದ್ರೆ ಅಲ್ಲಿ ಎಸ್ ಎಚ್ ಓ ಸುಹೋ ಅಂತ ಹೇಳಬೇಕು ಅಂತ ಹೇಳ್ತಾರೆ ಮಂತ್ರ. ಇದು ಅಸಖ್ಯ ಮಂತ್ರ, ಯಾಕೆಲ್ಲ ಸ್ವಾಹ ಅಂತ ಹೇಳಬೇಕಾದ್ರು ಅಲ್ಲಿ ಹಂಸ ಅಂತಿದೆ, ಹ್ಯಾಂಡ್ ಸೋ ಅಂತ ಮಂತ್ರ ಹೇಳ್ತಾರೆ. ಅಂದ್ರೆ ಹಂಸ ಸೋ ಹಂ ಸ್ವಾಹ ಅನ್ನುವ ಮಂತ್ರಕ್ಕೆ ಜಪಾನಿ ಭಾಷೆಯನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಭಾರತದಲ್ಲಿ ಹೇಳಿಕೊಡ್ತಾರೆ. ಇದೆಲ್ಲ ಬಹಳ ವಿಕೃತವಾಗಿರತಕ್ಕಂತಹ ಪದ್ಧತಿಗಳು, ಮೂಲವನ್ನ ಮರೆತು ಬಂದಿರತಕ್ಕಂಥ. ಯಾಕಂದ್ರೆ ತಿಳುವಳಿಕೆ ಇಲ್ಲದೆ ಮಾಡಿದಾಗ ಏನಾಗುತ್ತೆ, ತಿಳುವಳಿಕೆ ಇದ್ದಾಗ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಟಚ್ ಹೀಲ್ ಮತ್ತು ರೇಖೆ. ಇನ್ನೊಂದೇನು ಅಂತಂದ್ರೆ ನಮ್ಮ ದೇಹದಲ್ಲೇ ಪ್ರಾಣಶಕ್ತಿ ಇದೆ, ನಮ್ಮ ದೇಹದಲ್ಲಿ ಇರತಕ್ಕಂತಹ ಪ್ರಾಣಶಕ್ತಿಯನ್ನ ಇನ್ನೊಬ್ಬರಿಗೆ ಕೊಡುವುದು. ಅದನ್ನ ನೇರವಾಗಿ ನನ್ನ ದೇಹದಿಂದ ನಿಮ್ಮ ದೇಹಕ್ಕೆ ನಾನು ಪ್ರಾಣಶಕ್ತಿ ಕೊಡ್ತೇನೆ. ಆ ಪ್ರಾಣಶಕ್ತಿ ಕೊಡೋದಕ್ಕೋಸ್ಕರ ಕೈಯನ್ನ ಮೇಲೆ ಹಿಡ್ಕೊಳ್ಬೇಕಾಗಿಲ್ಲ. ಆಕಾಶದಲ್ಲಿ ಇರತಕ್ಕಂತಹ ಪ್ರಾಣಶಕ್ತಿಯನ್ನು ತಂದು ಕೈಯನ್ನು ಕೊಡೋದಲ್ಲ, ನಮ್ಮ ದೇಹದ ಒಳಗಿದ್ದನ್ನು ಕೊಡೋದು. ಅವ್ರೇನ್ ಮಾಡ್ತಾರೆ, ಸೂರ್ಯನಲ್ಲಿ ಇರತಕ್ಕಂತಹ ಸೌರಶಕ್ತಿಯನ್ನ ಒಂದ್ ಕಡೆ ಹೇಳ್ಕೊಡೋದು, ಒಂದ್ ಹೇಳ್ಕೊಡೋದು ಅಂತ. ಅದು ಹೇಳ್ಕೊಳ್ಳಿಕ್ಕೆ ಏನಿದೆ, ಸೂರ್ಯನಿಂದ ಸೂರ್ಯ ಇಡೀ ಪ್ರಪಂಚದ ಎಲ್ಲರ ಮೇಲೆ ಪ್ರಾಣಶಕ್ತಿಯನ್ನು ಹರಿಸ್ತಾ ಇದೆ, ನಾವೇನು ಹೇಳಿಯೋದು? ಇದೆಲ್ಲ ಏನು ಅಂದ್ರೆ ಶುದ್ಧವಾದ ಅಧ್ಯಾತ್ಮದ ಅರಿವಿಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಒಂದು ದೃಷ್ಟಿಯಿಂದ ಈ ಧನ್ವಂತರಿ ಮಂತ್ರದ ಅಪಭ್ರಂಶವೇ ರೇಖಿ, ಅದರಲ್ಲಿ ಇದರ ಬೆರಗೆ ಸ್ವಲ್ಪ ಇದೆ ಮತ್ತೆ ಏನೇನೋ ಸೇರಿಸಿಕೊಂಡಿದ್ದಾರೆ. ಆದ್ರಿಂದ ಇದು ವಿದ್ಯೆಯಾಕರೋತಿ, ಧನ್ವಂತರಿ ಮಂತ್ರದಿಂದ ಟಚ್ಚಿಗೆ ಮಾಡೋದು ಜ್ಞಾನಪೂರ್ವಕವಾಗಿ ಮಾಡಿದ್ರೆ ಅದು ಅವಿದ್ಯೆಯಾಕರೋತಿ, ಗೊತ್ತಿಲ್ಲದೆ ಮಾಡುದು. ಗೊತ್ತಿಲ್ಲದೆ ಮಾಡಿದಾಗ ಏನೋ ಕೆಲಸ ಆಗುತ್ತೆ, ಯಾಕಂದ್ರೆ ಪ್ರಾಣಶಕ್ತಿ ಉಂಟೆ ಉಂಟಲ್ಲ ಕೈಯಲ್ಲಿ, ಅದು ಪಾಸ್ಟಾನ ಆಗಿ ಆಗುತ್ತೆ. ಅದನ್ನ ಯಾವುದನ್ನ ತಿಳಿದು ಮಾಡ್ತೇವೆ ಅದು ವಿಶೇಷವಾದ ಫಲವನ್ನು ಕೊಡುತ್ತದೆ. ಅದನ್ನ ಆಚಾರ್ಯ ಹೇಳ್ತಾರೆ, ಮೂರ್ತಿ ಸ್ಥಿತ ನಮುದೇವ ಸುಧಾಂ ಸ್ರವಂತಿ ಗುರುಮಧ್ಯಗಾಚ್ಯ ತದೇವತ್ಯ ತಾಳು ಸಂಸ್ಥಾತ ಅರ್ಧಾಚ್ಯ ನಾಭಿ ಸದನಾದ ಅಧರಾಸ್ಥಿತಾಚ್ಯ. ಅದು ಇಷ್ಟು ಸ್ಥಾನಗಳಿಂದ ಶಕ್ತಿಪಾತ ಆಗುತ್ತೆ, ಮೇಲಿನಿಂದ ಶಕ್ತಿಪಾತ ಆಗುವುದಲ್ಲ. ಸೌರಶಕ್ತಿಪಾತ ಅನ್ನೋದು ಆಟೋಮ್ಯಾಟಿಕಲಿ ಅದು ನಡೀತಾ ಇದೆ, ಅದನ್ನ ನಾವು ಕೈಯಿಂದ ಎಳೆದು ಒಬ್ಬರಿಗೆ ಕೊಡಬೇಕಾಗಿಲ್ಲ. ಆದ್ರೆ ನಮ್ಮ ಒಳಗೆ ಶಿರಸ್ಸಿನಲ್ಲಿದೆ, ಗುರುಮಧ್ಯದಲ್ಲಿದೆ, ಕಂಠದಲ್ಲಿದೆ, ಹೃದಯದಲ್ಲಿದೆ, ನಾಭಿಯಲ್ಲಿದೆ, ಕೆಳಗೆ ಮೂಲಾಧಾರದಲ್ಲಿದೆ. ಈ ಷಟ್ಚಕ್ರಗಳಲ್ಲಿ ಏನು ಶಕ್ತಿ ನಿರಂತರವಾಗಿ ಹರಿತಾ ಇದೆ, ಆ ಶಕ್ತಿಯಲ್ಲಿ ತುಂಬಿರತಕ್ಕಂತಹ ಭಗವಂತ ನನ್ನ ಹಸ್ತದ ಮೂಲಕ ರೋಗಿಯ ದೇಹದಲ್ಲಿ ಪ್ರವೇಶ ಮಾಡಿದ್ರೆ ಭಗವತ್ ಶಕ್ತಿ ಭಗವಂತ ಪ್ರವೇಶ ಮಾಡೋದಲ್ಲ, ಆ ಎನರ್ಜಿ ನನ್ನ ದೇಹದಲ್ಲಿ ಇರತಕ್ಕಂತಹ ಪ್ರಾಣಶಕ್ತಿ ರೋಗಿಯ ದೇಹದೊಳಗೆ ಪ್ರವೇಶ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಒಳಗಿರತಕ್ಕಂತಹ ಸ್ಪಿರಿಚುವಲ್ ಸೆಂಟರ್ಸ್ ಅರಿವಿಲ್ಲದೆ ಇದ್ದವನು ಹೇಗೆ ಪ್ರಾರ್ಥನೆ ಮಾಡ್ತಾನೆ. ಹೀಗೆ ಈ ಷಡ್ಚಕ್ರಗಳಲ್ಲಿ ಇರತಕ್ಕಂತಹ ಪ್ರಾಣಶಕ್ತಿ ಅದು ಸಹಸ್ರಾರದ ಮೂಲಕ ಅದು ನನ್ನ ಅಂಗದ ಕೈಯ ಅಂಗೈಯ ಮೂಲಕ ಭಗವಂತನ ಶಕ್ತಿ ಈ ರೋಗಿಯ ದೇಹದಲ್ಲಿ ಪ್ರವೇಶ ಮಾಡಲಿ ಎಂದು ಪ್ರಾರ್ಥನೆ ಮಾಡಿದಾಗ ಅವನು ರೋಗಾದುಪೈ ಅಪೈತಿ, ಯಾವ ರೋಗ ಇದ್ರೂ ಕೂಡ ಗುಣವಾಗುತ್ತೆ, ಅವನಲ್ಲಿ ರೋಗ ನಿರೋಧ ಶಕ್ತಿ ಬರುತ್ತೆ, ಅವನಲ್ಲಿ ಆರೋಗ್ಯ ಪೂರ್ಣವಾಗುತ್ತೆ. ಹೀಗೆ ಪಾಪಾದುಪೈತಿ ಮನಸಾ ಯದಿ ಭಕ್ತಿ ನಮ್ರ, ಅದಕ್ಕೆ ಇಬ್ಬರಲ್ಲಿಯೂ ಕೂಡ ಮೆಂಟಲ್ ಪ್ರಿಪರೇಷನ್ ಬೇರೆ ಬೇಕು. ಅಂದ್ರೆ ನಾನು ಇದನ್ನ ಮಾಡ್ತಾ ಇರುವಾಗ ಹನ್ನೊಂದರಿ ಮಂತ್ರವೂ ಇಲ್ಲ, ಮಣ್ಣು ಇಲ್ಲ, ಸುಮ್ಮನೆ ಇವರಿಗೆ ಒಂದು ಶೋ ಅಂತ ತಿಳ್ಕೊಂಡು ಮಾಡಿದ್ರೆ ಸುಮ್ಮನೆ ಒಂದು ಶೋ ಮಾಡುದು. ಯಾಕಂದ್ರೆ ಕೆಲವೊಂದು ಮಂತ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ನಿಮಗೆ ಸೈಕಲಾಜಿಕಲಿ ಪರಿಣಾಮ ಆಗ್ತಾ ಇರ್ತದೆ. ಹಾಗೆ ಮಾಡತಕ್ಕವನು ಭಕ್ತಿ ಇಲ್ಲದೆ ಮಾಡಿದರೆ, ರಿಸೀವ್ ಮಾಡತಕ್ಕವನು ಮಂತ್ರ ಹೇಳ್ತಾರೆ ಅದೆಲ್ಲ ಯಾರಿಗೆ ಬೇಕಾಗಿದೆ ಅಂತ ತಿಳ್ಕೊಂಡು ಇವನು ಅದನ್ನು ರಿಸೀವ್ ಮಾಡಿದ್ರೆ ಆ ಎನರ್ಜಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಯಾಕಂದ್ರೆ ಮೆಂಟಲ್ ಪ್ರಿಪರೇಷನ್ ಬೇಕು, ಮಾನಸಿಕವಾಗಿ ಅದನ್ನ ರಿಸೀವ್ ಮಾಡತಕ್ಕಂತಹ ಅದನ್ನು ಕೊಡತಕ್ಕದಲ್ಲಿಯೂ ಮಾನಸಿಕವಾದ ಸಿದ್ಧತೆ ಬೇಕು, ಅದನ್ನು ಪಡೆಯತಕ್ಕದಲ್ಲಿಯೂ ಮಾನಸಿಕವಾದ ಸಿದ್ಧತೆ ಬೇಕು. ಈ ಮಾನಸಿಕವಾದ ಸಿದ್ಧತೆ ಇಲ್ಲದೆ ಇದ್ದಾಗ ಆ ಮಂತ್ರ ಕೆಲಸ ಮಾಡುವುದಿಲ್ಲ. ಇವತ್ತು ಎಲ್ಲಾ ಪದ್ಧತಿಯಲ್ಲಿ ವಿದೇಶದಲ್ಲಿ ಟಚ್ ಹೀಲ್ ಮಾಡ್ತಾರೆ, ಆಮೇಲೆ ರೇಖಿಯನ್ನು ಮಾಡ್ತಾರೆ. ಅದರ ಮುಂಚೆ ನಮ್ಮ ಮನಸ್ಸನ್ನ ಸಿದ್ಧಗೊಳಿಸುವಂತಹದ್ದೇ ಅವರದು ಟ್ರೈನಿಂಗ್ ಗೊತ್ತಂದ್ರೆ, ಮನಸ್ಸನ್ನ ಸಿದ್ಧಗೊಳಿಸಿ ಒಂಥರದ ಸರೆಂಡರ್ ಶರಣಾಗತಿಯನ್ನ ತುಂಬುತ್ತಾರೆ. ಅದಕ್ಕೋಸ್ಕರ ಅವರು ಶರಣಾಗಿನ ಎಲ್ಲ ಹೇಳಿಕೊಡ್ತಾರೆ. ಶರಣಾಗತಿ ಇಲ್ಲದೆ ಯಾವ ಮಂತ್ರವೂ ಕೆಲಸ ಮಾಡುತ್ತೆ. ಹೀಗೆ ಯಾವುದೇ ಒಂದು ಮಂತ್ರವನ್ನ ನಾವು ನಮಗೆ ಬೇಕಾದಂತಹ ಕೆಲಸಕ್ಕೋಸ್ಕರ ಬಳಸಬಹುದು. ಅದರ ಸರಿಯಾದ ಟೆಕ್ನಿಕ್ ಅದು ಒಳಗಿನಿಂದ ಏನು ಕೆಲಸ ಮಾಡುತ್ತೆ ಅನ್ನುವಂತಹ ವಿಷಯ ಗೊತ್ತಿದ್ದಾಗ, ಒಬ್ಬ ಡಾಕ್ಟರ್ ಇರ್ತಾನೆ, ಒಬ್ಬ ಸಾಮಾನ್ಯ ಮನುಷ್ಯ ಇರ್ತಾನೆ, ಇವತ್ತು ಯಾವ ಯಾವ ರೋಗಗಳಿಗೆ ಏನೇನು ಮದ್ದು ಅಂತ ಕೆಟ್ಲಾಗದಲ್ಲಿ ಪ್ರಿಂಟ್ ಆಗಿದೆ ಅದನ್ನು ನೋಡಿ ಮದ್ದು ಕೊಟ್ಟರೆ ಹೇಗೆ, ಡಾಕ್ಟರ್ ಮದ್ದು ಕೊಟ್ಟರೆ ಹೇಗೆ, ಇಷ್ಟೇ ವ್ಯತ್ಯಾಸ. ಒಬ್ಬ ತಿಳಿದು ಜಪ ಮಾಡತಕ್ಕವನು ತಿಳಿದು ಜಪ ಮಾಡತಕ್ಕವನು ಅಂದ್ರೆ ಅವನು ಕೆಟ್ಲಾಗ ನೋಡ್ತಾನೆ ಯಾವ ಯಾವ ಕಾಯಿಲೆಗೆ ಏನೇನು ಮೆಡಿಸಿನ್ ಅದು ಕೆಟ್ಲಾಗದಲ್ಲಿ ಬಂದ್ಬಿಟ್ಟಿದೆ, ಎಲ್ಲ ಪ್ರಿಂಟ್ ಆಗಿಬಿಟ್ಟಿದೆ, ಅದನ್ನು ನೋಡಿ ಮದ್ದು ಕೊಟ್ಟರೆ. ಯಾಕೆಂದ್ರೆ ಅವನ ಡಯಾಗ್ನೋಸಿಸ್ ಇಲ್ಲ, ಒಳಗಿನಿಂದ ಏನು ಕಾಯಿಲೆ ಅಂತ ಖಚಿತವಾಗಿ ಗೊತ್ತಿಲ್ಲ. ಅವನ ಏನೋ ಒಂದು ಅಂದಾಜನ ಕೊಟ್ಟ, ಆ ಮದ್ದಿನಿಂದ ಗುಣ ಆಗಬಹುದು ಅಥವಾ ಇನ್ನೊಂದು ಕಾಯಿಲೆ ಬಂದು ಅದು ಅವನು ಪೂರ್ತಿ ಆರೋಗ್ಯ ಕೆಡಬಹುದು. ಆದ್ರೆ ಯಾವ ಔಷಧ ಯಾವ ಪ್ರಮಾಣದಲ್ಲಿ ಕೊಟ್ಟರೆ ದೇಹದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತಕ್ಕಂತ ದೇಹಶಾಸ್ತ್ರವನ್ನು ತಿಳಿದ ವೈದ್ಯ ಕೊಟ್ಟಾಗ ಅದು ಪರಿಣಾಮ ಆಗುತ್ತೆ. ಹಾಗಾಗಿ ಯಾವುದೇ ಕ್ರಿಯೆ ತಿಳಿದು ಮಾಡಿದರೆ ಆಗುವ ಪರಿಣಾಮ ಬೇರೆ, ತಿಳಿಯದೇ ಮಾಡಿದರೆ ಆಗುವ ಪರಿಣಾಮ ಬೇರೆ. ಅದರಿಂದ ತಿಳಿಯದೇ ಮಾಡಿದರೆ ಕಿಂಚಿತ್ ಪರಿಣಾಮ ಆಗಬಹುದು ಅಥವಾ ಬಾಧಕವೂ ಆಗಬಹುದು. ಏನು ಏನು ಪರಿಣಾಮ ಮೂರು ವಿಧ, ತಿಳಿಯದೇ ಮಾಡಿದರೂ ಕಿಂಚಿತ್ ಫಲ ಆಗಬಹುದು, ಏನು ಆದರೆ ಹೋಗಬಹುದು, ವಿರುದ್ಧ ಪರಿಣಾಮ ಆಗಬಹುದು. ಮೂರು ವಿಧದ ತೊಂದರೆಗಳಿವೆ ತಿಳಿಯದೇ ಮಾಡಿದ್ರಿಂದ. ಈ ಮೂರು ವಿಧದ ದುಷ್ಪರಿಣಾಮಗಳು ನಾವು ಮಾಡತಕ್ಕ ಎಲ್ಲಾ ಅನುಷ್ಠಾನದಲ್ಲಿ, ನಾವು ಮಾಡತಕ್ಕ ಪೂಜೆ, ನಾವು ಮಾಡತಕ್ಕ ಜಪ, ನಾವು ಮಾಡತಕ್ಕಂತ ಯಜ್ಞಯಾಗ ಎಲ್ಲವೂ ಕೂಡ ಕಿಂಚಿತ್ ಫಲ ಸಿಗಬಹುದು ಅಥವಾ ಒಮ್ಮೊಮ್ಮೆ ಮಾಡಿದ್ದೆಲ್ಲ ವ್ಯರ್ಥವಾಗಬಹುದು ಅಥವಾ ಮಾಡಿದ್ದೊಂದು ಅದದ್ದೊಂದು ಆಗಬಹುದು. ಕಾರಣ ಏನು ಅಂದ್ರೆ ನಾವು ಅದನ್ನ ತಿಳಿಯದೇ ಮಾಡಿದ್ದು. ಇದನ್ನೇ ನಾನಾದು ವಿದ್ಯಾಚ ಅವಿದ್ಯಾಚ, ಜ್ಞಾನದಿಂದ ಮಾಡತಕ್ಕಂತಹ ಅದರ ಫಲವೇ ಬೇರೆ, ಅಜ್ಞಾನದಿಂದ ಮಾಡಿದ ಫಲವೇ ಬೇರೆ. ಅದು ಎರಡು ಕ್ರಿಯೆ ಒಂದೇ, ಆದ್ರೆ ಫಲ ಬೇರೆ ಬೇರೆ. ಎಷ್ಟೋ ಸಂದರ್ಭಗಳಲ್ಲಿ ಇದು ಒಂದಾಯಿತು, ಇದು ಎಷ್ಟೋ ಮಾಡದೇ ಇರುವುದಕ್ಕೂ ಅಜ್ಞಾನ ಕಾರಣ. ಈ ಉದಾಹರಣೆಗೆ ನೀವು ಯಾರತ್ರಾದರೂ ಕೇಳಿದ್ರೆ ಹೆಣ್ಮಕ್ಕಳು ದ್ವಾದಶ ಸ್ತೋತ್ರ ಹೇಳ್ಬೋದು, ಛೇ ಛೇ ಛೇ ಹೇಳಬಾರದು. ಹೆಣ್ಮಕ್ಕಳು ವಾಯುಸ್ತುತಿ ಹೇಳ್ಬೋದು, ಛೇ ಛೇ ಛೇ ಹೇಳಬಾರದು. ಹೆಣ್ಮಕ್ಕಳು ವಿಷ್ಣು ಸಹಸ್ರ ಹೇಳ್ಬೋದು, ಸರ್ವಥ ಹೇಳಬಾರದು. ಯಾಕೆ ಹೇಳಬಾರದು ಗೊತ್ತಿಲ್ಲ, ಇದು ಅಜ್ಞಾನ. ಅಜ್ಞಾನದಿಂದ ಕೆಲವು ಮಾಡೋದು, ಅಜ್ಞಾನದಿಂದ ಕೆಲವು ಮಾಡದೇ ಇರೋದು, ಮಾಡದೇ ಇರೋದು ಅಜ್ಞಾನ. ಯಾಕೆ ಮಾಡಬಾರ್ದು ಗೊತ್ತಿಲ್ಲ, ಮಾಡಬಾರದು. ಇವ್ರು ಮಾಡಬಹುದು ಮಾಡಬಾರದು ಅಂತ ಹೇಳೋರು, ಅವರು ಹೇಳೋರು ಅವರ ಅಧಿಕಾರಿಗಳಿರ್ತಾರೆ. ಯಾಕಂದ್ರೆ ಅವರಿಗೂ ಗೊತ್ತಿಲ್ಲ, ಜ್ಞಾನ ಇಲ್ಲ. ಆದ್ರೆ ಯಾವುದನ್ನ ಮಾಡಬೇಕು, ಯಾವುದನ್ನು ಯಾರು ಮಾಡಬೇಕು, ಯಾವುದನ್ನು ಯಾರು ಮಾಡಬಾರದು ಅಂತ ಹೇಳಬೇಕಾಗಿದ್ರು, ಮಾಡುವುದರಿಂದ ಏನು ಫಲ ಅದರಿಂದ ಒಳಗಿಂದ ಆಗಬೇಕು ಪರಿಣಾಮ ಏನು, ಅದಕ್ಕೆ ಅದರಲ್ಲಿರತಕ್ಕಂಥ ವಿಶೇಷಗಳೇನು, ಇದನ್ನು ತಿಳಿದವರೇ ಹೇಳಬೇಕು. ಎಲ್ಲರೂ ಮಾಡಬಹುದೋ ಮಾಡಬಾರದು ಅಂತ ಕೇಳಿದ್ರೆ ಹೇಳುವ ಅಧಿಕಾರ, ಅದನ್ನು ಮಾಡಿ ಅದರ ಪರಿಣಾಮವನ್ನು ಅನುಭವಿಸಿದವರಿಗೆ, ಅದರ ಟೆಕ್ನಿಕ್ ಗೊತ್ತಿದ್ದವರಿಗೆ ಮಾತ್ರ ಹೇಳುವ ಅಧಿಕಾರ ಇರ್ತದೆ. ಅದರಿಂದ ವಿದ್ಯಾಜ ವಿದ್ಯಾಜ ತಿಳುವಳಿಕೆಯಿಂದ ಬರತಕ್ಕಂಥ ಪರಿಣಾಮವೇ ಬೇರೆ, ತಿಳುವಳಿಕೆ ಇಲ್ಲದೆ ಮಾಡತಕ್ಕಂಥ ಕಾರ್ಯದಿಂದ ಬರತಕ್ಕಂಥ ಪರಿಣಾಮವೇ ಬೇರೆ. ಇಷ್ಟು ಬಹಳ ಸ್ಪಷ್ಟವಾಗಿ ಹೇಳಬೇಕು. ಇದು ಓಂಕಾರದ ಉಪಾಸನೆಗೂ ಸಮಾನ. ಇವುಗಳ ನಮ್ಮಲ್ಲಿ ಓಂಕಾರದ ಬಗ್ಗೆ ಅನೇಕ ತಿಳುವಳಿಕೆ ಇಲ್ಲದ ಸಂಗತಿಗಳಿವೆ. ಓಂಕಾರವನ್ನ ಹೆಣ್ಮಕ್ಕಳು ಹೇಳಬಾರದು ಒಂದು ಒಂದು ಮಾತು, ಓಂಕಾರವನ್ನ ಗಂಡಸರು ಹೇಳಬಹುದು, ಓಂಕಾರವನ್ನ ಯತಿಗಳು ಜಪ ಮಾಡ್ತಾರೆ. ಏನಿದ್ರ ಅರ್ಥ, ಓಂ ಅನ್ನೋದು ಒಂದು ಅಕ್ಷರ, ಓಮಿತ್ಯದ ಅಕ್ಷರ, ಅದರ ಮೇಲ್ನೋಟಕ್ಕೆ ತಗೊಂಡು ಅದು ಒಂದು ಅಕ್ಷರ. ಅಕ್ಷರ ವರ್ಣಮಾಲಿಕೆಯಲ್ಲಿ ಯಾವುದೇ ಒಂದು ವರ್ಣವನ್ನ ಯಾರೇ ಒಬ್ರು ಹೇಳಬಹುದು ಹೇಳಬಾರದು ಅಂತ ವ್ಯವಸ್ಥೆ ಮಾಡುವ ಹಾಗಿಲ್ಲ. ಅಕ್ಷರ ಮಾಲಿಕೆಯಲ್ಲಿ ಇದ್ದರೆ ಯಾರು ಹೇಳ್ಬಹುದು, ಅದನ್ನೊಬ್ರು ಹೇಳಬಾರದು ಅಂದ್ರೆ ಏನು? ಇನ್ನೂ ವಿಶೇಷ ಅಂತಂದ್ರೆ ಗಂಡಸರಿಗಿಂತ ಹೆಚ್ಚು ಹೆಣ್ಮಕ್ಕಳು ಓಂಕಾರ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ನಾವು ಹೇಳಬಾರದು ಯಾವ್ದು ಓಂಕಾರ, ನಾವು ಹೇಳಬಾರದು ಯಾವ್ದು ಓಂಕಾರ, ಅವ್ರ ತಲೆಯಲ್ಲಿ ಗಂಡಸರಿಗೆ ಮರೆತು ಹೋಗುತ್ತೆ ಓಂಕಾರ. ಅದು ಜಪ ಮಾಡುವಾಗ ಅವು ನಾನು ಮಾತನಾಡ್ತಾರೆ, ಅವ್ರಿಗೆ ಹಾಗಲ್ಲ. ಯಾವಾಗಲೂ ನಾವು ಒಂದು ವಿಷಯ ಹೇಳಬಾರದು, ಯಾವ್ದು ಓಂಕಾರ ಅದನ್ನು ಹೇಳಬಾರದು, ಹೇಳಬಾರದು ಹೇಳಬಾರದು ಅಂತ ಹೇಳಿಕೊಂಡು ನೆನಪಿಸೋದಕ್ಕೋಸ್ಕರ ಯಾವಾಗಲೂ ಹೇಳ್ತಾ ಇರ್ತಾರೆ. ಯಾವ್ದು ಹೇಳಬಾರದು ಅಂತ ನಾವು ಹೇಳಿದೆವು ಅದು ತಲೆ ಬಿಟ್ಕೊಡುತ್ತೆ, ಅದು ನಿಷಿದ್ಧ. ನಾವು ಹೇಳಬಾರದಪ್ಪ, ನಾವು ಓಂಕಾರ ಹೇಳಬಾರದು, ನಾವು ಓಂಕಾರ ಹೇಳಬಾರದು ಅಂತ ಹೇಳ್ತಾರೆ, ಹೇಳಬಾರದು ಅಂತ ಹೇಳ್ತಾ ಇರ್ತಾರೆ. ನಾವು ಏನ್ ಹೇಳಬಾರದು, ಓಂಕಾರ ಹೇಳಬಾರದು, ಯಾವ ತಲೆ ಬಿಟ್ಕೊಡುತ್ತೆ. ಹಾಗಾಗಿ ಇದು ಎಷ್ಟು ಅವೈಜ್ಞಾನಿಕವಾದಂತಹ ಸಂಗತಿ ಅಂತಂದ್ರೆ, ಹೆಣ್ಮಕ್ಳು ಓಂಕಾರ ಹೇಳಬಾರದು ಅನ್ನುವಂತಹದ್ದು ಮಾನಸಿಕ ಮನಃಶಾಸ್ತ್ರ ಅಲ್ಲ, ಮನಃಶಾಸ್ತ್ರವೂ ಗೊತ್ತಿರದೇ ಇದ್ದವರು ಆಗತಕ್ಕಂಥ ಮಾತು. ಓಂಕಾರವನ್ನ ಹೆಣ್ಮಕ್ಳು ಹೇಳಬಾರದು ಅಂತಲ್ಲ, ಮತ್ತೇನು ಓಂಕಾರವನ್ನ ಉಪಾಸನೆ ಮಾಡಬಾರದು. ಗಂಡಸರು ಕೂಡ ಓಂಕಾರದಿಂದ ಉಪಾಸನೆ ವಿಶೇಷವಾಗಿ ಮಾಡಬಾರದು, ಅದು ಹೆಂಗಸರಿ ಮಾತ್ರ ಅಲ್ಲ. ಯಾಕೆಂದ್ರೆ ಓಂಕಾರವನ್ನ ನಿರಂತರವಾಗಿ ಹತ್ತಕ್ಕಿಂತ ಹೆಚ್ಚು ಬಾರಿ ಗಂಡಸರು ಹೇಳಬಾರದು. ಹಾಗಾದ್ರೆ ಅದಕ್ಕೋಸ್ಕರವೇ ಸನ್ಯಾಸಿಗಳು ಮಾತ್ರ ಓಂಕಾರ ಹೇಳಬಹುದು. ಅದರ ಅರ್ಥ ಏನು? ಯಾರು ಸಾಂಸಾರಿಕವಾಗಿರತಕ್ಕ ಎಲ್ಲ ಭೋಗ ಜೀವನವನ್ನು ತೊಡೆದಿದ್ದಾರೋ ಅವರು ಮಾತ್ರ ಓಂಕಾರದಲ್ಲಿ ಕಾನ್ಸಂಟ್ರೇಷನ್ ಜೊತೆಗೆ ಸಾಧನೆ ಮಾಡಬಹುದು, ಉಳಿದವರು ಓಂಕಾರದಲ್ಲಿ ಕಾನ್ಸಂಟ್ರೇಷನ್ ಮಾಡಬಾರದು ಅನ್ನೋದು ಅದರ ಅರ್ಥ. ಹಾಗಾದ್ರೆ ಓಂಕಾರ ಯಾಕೆ ಮಾಡಬಾರದು ಅಂದ್ರೆ, ಓಂಕಾರ ಜಪ ಮಾಡಿದರೆ ಸಾಂಸಾರಿಕ ಜೀವನದಲ್ಲಿ ಜಿಹಾಸೆ ಬರ್ತದೆ, ಇದು ಅದರ ಅರ್ಥ. ಯಾಕೆ ಮಾಡಬಾರದು ಅಂತ ಹೇಳಿ ತಿಳ್ಕೊಂಡ್ರೆ ಯಾರು ಮಾಡಬಹುದು, ಯಾರು ಮಾಡಬಾರದು, ಎಷ್ಟು ಮಾಡಬಹುದು, ಎಷ್ಟು ಮಾಡ ಎಲ್ಲ ಗೊತ್ತಾಗುತ್ತೆ. ಓಂಕಾರವನ್ನ ನಿರಂತರವಾಗಿ ಜಪ ಮಾಡಿದರೆ ಸಾಂಸಾರಿಕ ಭೋಗದಲ್ಲಿ ಜಿಹಾಸೆ ಬರ್ತದೆ, ಬೇರೆ ಬೇಡ ಅಂತ. ಒಬ್ಬ ಹೆಣ್ಣು ಮನೆವಾಳ್ತೆಯನ್ನ ನೋಡಬೇಕಾದ ಹೆಣ್ಣು, ಸಂಸಾರವನ್ನ ಸರಿದೂಗಿಸಬೇಕಾದ ಹೆಣ್ಣು ಓಂಕಾರ ಜಪ ಮಾಡ್ತಾ ಇದ್ರೆ ಅವಳಿಗೆ ಗಂಡನ ಮೇಲೆ ಜಿಹಾಸೆ, ಮಕ್ಕಳ ಮೇಲೆ ಜಿಹಾಸೆ, ಬಂಧುಗಳ ಮೇಲೆ ಜಿಹಾಸೆ ಬಂದುಬಿಟ್ರೆ ಏನ್ ಮಾಡಬೇಕು? ಮನೆಯಲ್ಲಿ ಮನೆವಾಳ್ತೆಯೇ ನಡೆಯದಂತಹ ಅವ್ಯವಸ್ಥೆ ಬಂದ್ಬಿಡ್ತದೆ. ಅದರಿಂದ ಎಲ್ಲ ಸಾಧನೆಯೂ ಕೂಡ ನಮ್ಮ ನಮ್ಮ ಸೋಷಿಯಲ್ ಎಕ್ಸಿಸ್ಟೆನ್ಸ್ ಅಂತಲ್ಲ, ನಮ್ಮ ಸಾಮಾಜಿಕವಾದಂತಹ ಒಂದು ವ್ಯವಸ್ಥೆಗೆ ಹೊಂದಿಕೆಯಾಗಿರಬೇಕು. ಅಧ್ಯಾತ್ಮದ ಸಾಧನೆ ಎಂದರು, ಸಮಾಜ ವಿರೋಧಿ ಎಲಿಮೆಂಟ್ ಆಗಬಾರದು. ಅದಕ್ಕೋಸ್ಕರ ಓಂಕಾರ ಜಪ ಮಾಡಬೇಕು. ಹಾಗಾದ್ರೆ ಒಬ್ಬ ಹೆಣ್ಣು ಒಬ್ಬರು ನಿರಂತರ ಮದುವೆಯೇ ಆಗದೆ ಸಾಂಸಾರಿಕ ಜೀವನವೇ ಬೇಡ, ನಾನು ಸಾಧನೆ ಮಾಡ್ತೇನೆ ಅಂತ ಒಬ್ಬಳು ಕೂತರೆ ಅದು ಎಕ್ಸೆಪ್ಷನ್. ಸಾಮಾನ್ಯವಾಗಿ ಹಾಗೆ ಮಾಡಬಾರದು ಅಂತ ಹೇಳಿದ್ರೆ, ಯಾಕೆಂತಂದ್ರೆ ಮದುವೆ ಆಗದೆ ಉಳಿಯುವಂತಹ ವ್ಯವಸ್ಥೆ ಇದ್ರೆ ಆಗಬಹುದು, ಇಲ್ಲದಿದ್ದರೆ ಒಂದು ಹೆಣ್ಣು ಅವಿವಾಹಿತವಾಗಿ ಉಳಿದ್ರೆ ಸಾಮಾಜಿಕವಾಗಿ ಪುನಃ ಬದ್ಧತೆ, ಅವಳ ಮುಂದಿನ ಜೀವನದಲ್ಲಿ ಯಾರು ಅವಳನ್ನು ರಕ್ಷಿಸಬೇಕು, ಅವಳ ಆರೈಕೆ ಯಾರು ನೋಡಬೇಕು, ಏನ್ ಮಾಡಬೇಕು ಅನ್ನತಕ್ಕಂತಹ ಸಮಸ್ಯೆ ಬರ್ತದೆ. ಎಲ್ಲಕ್ಕಿಂತ ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ವಾರ್ಧಕ್ಯ. ಯಾವುದನ್ನು ಎಲ್ಲವನ್ನ ಬಿಟ್ಟು ಸಂಸಾರ ಬೇಡ ಅಂತ ಅವಿವಾಹಿತರಾಗಿರ್ತಕ್ಕಂತಹ ಹೆಣ್ಣು ವಾರ್ಧಕ್ಯದಲ್ಲಿ ಏಕಾಗಿದೆ ಆಗ್ಬಿಡುತ್ತೆ. ಯಾರು ಬಂಧುಗಳಿಲ್ಲ ಅಂತ ಹೇಳಿಲ್ಲ, ಅವಾಗ ಅವಳನ್ನ ಮುಪ್ಪಿನಲ್ಲಿ ಹಿತಚಿಂತಕರಾಗಿ ಆರೈಕೆ ನೋಡತಕ್ಕಂತಹ ಯಾರು ಇಲ್ಲದೆ ಹೋದರೆ ಮುಪ್ಪಿನ ಕಾಲ ಭಯಾನಕವಾಗಿರುತ್ತೆ. ಅದಕ್ಕೋಸ್ಕರ ಬದುಕನ್ನ ಅರಕ್ಷಿತವಾಗಿ ಮಾಡಿಕೊಳ್ಳಬೇಡ, ಸಾಂಸಾರಿಕ ಜೀವನವನ್ನು ಒಪ್ಪಿಕೋ ಅಂತ ಹೇಳಿದ್ರು ಪ್ರಾಚೀನ. ಒಂದು ವೇಳೆ ಇದು ಎಲ್ಲಕ್ಕೂ ಬೇಕಾದಂತಹ ವ್ಯವಸ್ಥೆ ಇದೆ ಆಶ್ರಮದಲ್ಲಿ. ಹಿಂದಿನ ಕಾಲದಲ್ಲಿ ಬ್ರಹ್ಮವಾದಿಯರೇ ಇರುತ್ತಿದ್ದು ನಾನು ಹೇಳಿದ್ದೆ, ನಿರಂತರವಾಗಿ ಭಗವಂತನ ಚಿಂತನೆ ಮಾಡ್ತಾ ಇರಬೇಕು. ಅಂತ ಬ್ರಹ್ಮವಾದಿನಿಯರಾಗಿದ್ದರೆ ಅವರು ಓಂಕಾರ ಜಪ ಮಾಡಬಹುದು, ಯಾಕಂದ್ರೆ ಅವರಿಗೆ ಸಂಸಾರದ ಅನುಬಂಧ ಬೇಡ. ಹಾಗಾದ್ರೆ ಹೆಣ್ಮಕ್ಕಳು ಓಂಕಾರ ಜಪ ಮಾಡಬಾರದು ಅಂತಲ್ಲ, ಯಾರಿಗೆ ಸಂಸಾರದ ಅನುಬಂಧ ಇಲ್ಲವೋ ಅವರು ಓಂಕಾರ ಜಪ ಮಾಡಬೇಕು, ಯಾರಿಗೆ ಸಂಸಾರದ ಅನುಬಂಧ ಅಗತ್ಯವೋ ಅವರು ಓಂಕಾರ ಜಪ ಮಾಡಬಾರದು. ಹೀಗೆ ವಿಷಯ, ಹೆಣ್ಣು ಗಂಡು ಅಲ್ಲೇ ಅಲ್ಲ, ಗಂಡಸರು ಕೂಡ ಓಂಕಾರ ಪ್ರಣವೋಪದೇಶ ತಗೊಂಡು ಜಪ ಮಾಡುವುದಿಲ್ಲ. ಯಾಕೆ? ಯಾಕೆಂದ್ರೆ ಅವರಿಗೆ ಮತ್ತೆ ಮನೆ ಸಂಸಾರ ಹೆಂಡತಿ ಮಕ್ಕಳು ಎಲ್ಲ ಇದ್ದು ಅವರು ಓಂಕಾರ ಜಪ ಮಾಡಿದರೆ ಹೆಂಡತಿ ಬೇಡ ಮಕ್ಕಳು ಬೇಡ ಅಂತ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಇನ್ನೊಂದೇನೆಂದ್ರೆ ಓಂಕಾರವನ್ನು ಬರೀ ಬಾಯಲ್ಲಿ ಹೇಳುವುದರಿಂದ ಏನು ಉಪಯೋಗ ಇಲ್ಲ. ಯಾಕೆಂದ್ರೆ ಓಂಕಾರವನ್ನು ಸನ್ಯಾಸಿಗಳು ಹೇಳಬೇಕು ಅಂತ, ಓಂಕಾರ ಜಪ ಮಾಡುವ ಸನ್ಯಾಸಿಗಳಿಗೆ ಸಂಸಾರಕ್ಕಿಂತ ಹೆಚ್ಚು ಅಟ್ಯಾಚ್ಮೆಂಟ್ಸ್ ಇರ್ತವೆ. ಪೂರ್ವಾಶ್ರಮದ ಹೆಂಡತಿ ಪೂರ್ವಾಶ್ರಮದ ಮಕ್ಕಳು ಅವರಿಗೆ ಎಲ್ಲ ಕೊಡುವ ಅಂತ ಕಾಣುತ್ತೆ. ಯಾಕೆ ಕಾರಣ ಅಂದ್ರೆ ಅವರು ಓಂಕಾರ ಜಪನೇ ಮಾಡ್ತಾ ಇಲ್ಲ, ಬರೀ ಬಾಯಲ್ಲಿ ಮಾಡ್ತಾ ಇರ್ತಾರೆ. ಅದರಿಂದ ಓಂಕಾರದ ಜಪ ಅಂದ್ರೆ ಓಂಕಾರದಲ್ಲಿ ಇನ್ವಾಲ್ವ್ಮೆಂಟ್, ಓಂಕಾರದಲ್ಲಿ ಕರಗಿ ಹೋಗೋದು, ನಾವು ಮರ್ಜಿಯಾಗಿ ಹೋಗೋದು. ಈ ರೀತಿ ಜಪ ಸನ್ಯಾಸಿಗಳಿಗೆ ವಿಹಿತ. ಅವರಿಗೆ ಕೂಡ ಒಂದು ಲಿಮಿಟ್ ಹೇಳ್ತಾರೆ, ದ್ವಾದಶ ಸಹಸ್ರ ಆವೃತ್ತಿ, ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ 12,000 ಹೆಚ್ಚು ಮಾಡಬಾರದು. ಯಾಕಂದ್ರೆ ದೇಹ ಅದನ್ನು ತಡ್ಕೊಳ್ಳೋದಿಲ್ಲ. 12,000 ಒಬ್ಬ ಗೃಹಸ್ಥ ನೋಡಿ ಅಂತರ, ಒಬ್ಬ ಸನ್ಯಾಸಿ ಒಂದು ದಿವಸಕ್ಕೆ 12,000 ಜಪ ಮಾಡಬಹುದು. ಒಬ್ಬ ಗೃಹಸ್ಥ 10 ಬಾರಿ ಎಷ್ಟು ಅಂತರ, 10 ಬಾರಿ ಬಹಳ ಆದ್ರೆ ಅವರು ಓಂಕಾರವನ್ನು ಹೇಳಬಹುದು ಕಂಟಿನ್ಯೂಸ್ ಆಗಿ, ಅದಕ್ಕಿಂತ ಹೆಚ್ಚು ಓಂಕಾರ ಜಪ ಮಾಡಬಾರದು. ಸ್ತ್ರೀ ಅದಕ್ಕಿಂತ ಹೆಚ್ಚು ಸಾಂಸಾರಿಕ ಜೀವನಕ್ಕೆ ತನ್ನನ್ನು ತಾನು ಒಗ್ಗಿಸಿಕೊಂಡವಳು, ತೊಡಗಿಸಿಕೊಂಡವಳು. ಅದರಿಂದ ಹೆಣ್ಣು ಓಂಕಾರ ಜಪ ಮಾಡುವುದೇ ಬೇಡ. ಓಂಕಾರ ಅನ್ನೋದು ಹೇಳಬಾರದು ಅಂತಲ್ಲ, ಓಂಕಾರವನ್ನು ಹೇಳಬಹುದು. ಈಗ ನಾವು ವಿಷ್ಣು ಸಹಸ್ರನ ಓದುವಾಗ ಅದರಲ್ಲಿ ಓಂ ವಿಶ್ವಂ ವಿಷ್ಣು ಷಟ್ಕಾರ ಬುಧ ಹೋಗಿ ಹೋಗ ಪ್ರಭು, ಆಮೇಲೆ ಸರ್ವ ಪ್ರಹರಣಾಯುಧ ಓಂ ನಮ ಇತಿ ಅಂತ ಹೇಳಬಹುದು. ಮಂತ್ರದಲ್ಲಿ ಬಂದಿರತಕ್ಕಂತಹ ಒಂದು ಓಂಕಾರವನ್ನು ಹೇಳಬಹುದು. ಓಂಕಾರ ಅನ್ನೋದು ನಾಮಧೇಯವಾಗಿ ಯಾವತ್ತೂ ಹೇಳಬಹುದು. ಭಗವಂತನ ಒಂದು ಹೆಸರು, ಭಗವಂತನ ಯಾವ ಹೆಸರನ್ನು ಯಾರೂ ಹೇಳಬಹುದು ಅದು ಬೇರೆ. ಆದರೆ ಅದನ್ನು ನಾವು ಉಪಾಸನೆಗೆ, ಧ್ಯಾನಕ್ಕೆ, ಮೆಡಿಟೇಷನ್ಗೆ, ಜಪಕ್ಕೆ ಬಳಸುವಾಗ ಅದರ ಪರಿಣಾಮವನ್ನು ತಿಳಿದು ಮಾಡುವಂತ. ನಿನ್ನೆ ನಾನು ಹೇಳಿದೆ, ಕೂಡಬೇಕಾಗಿದ್ದರೆ ಬರೀ ಜಪ ಅಲ್ಲ, ಗೃಹಸ್ಥರು ಹುಲಿ ಚರ್ಮದ ಮೇಲೆ ಕೂಡಬಾರದು. ಯಾಕೆ? ಅದೇನು ಹುಲಿ ಚರ್ಮ ಏನು ಸ್ವಾಮಿಗಳಿಗೆ ಏನೋ ನಾಯಾ ಕೂಡಬಾರದು ಅಂತ ಕೇಳಿದ್ರೆ ಅದು ಕೂಡಬಹುದು. ನಿಮಗೂ ಸನ್ಯಾಸಗಳು ಆಲೋಚನೆ ಇದ್ರೆ ಹೆಚ್ಚು ಮಕ್ಕಳು ಬೇಡ ಅಂತಿದ್ರೆ ಕೂಡಿ ಅಡ್ಡಿ ಇಲ್ಲ. ವಿಷಯ ಅದರ ಪರಿಣಾಮದ ವಿಷಯ. ವ್ಯಾಘ್ರ ಚರ್ಮದಲ್ಲಿ ಕೂತರೆ ನಿರಂತರವಾಗಿ ಬರೆ ಕೂಡೋದಲ್ಲ, ಕೂತು ಮೆಡಿಟೇಷನ್ ಮಾಡಿದರೆ. ಹುಲಿ ಚರ್ಮದಲ್ಲಿ ಸಿನಿಮಾ ನಟರು ನಟಿಯರು ಕೂಡ್ತಾರೆ, ಅದೊಂದಲ್ಲ, ಕೂತು ಕೂಡಲೇ ಏನೂ ಆಗುವುದಿಲ್ಲ. ಕೂತು ಅದರಲ್ಲಿ ಧ್ಯಾನ ಮಾಡಿದರೆ ಏನು ಬೇಡ ಅಂತ ಕಾಣುತ್ತೆ. ಸಂಸಾರ ಬೇಡ, ಸಾಂಸಾರಿಕವಾಗಿರತಕ್ಕಂಥ ಯಾವ ಸಂಗತಿಯೂ ಬೇಡ ಅಂತ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಯಾರು ಸಂಸಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೋ ಅವರು ಹುಲಿ ಚರ್ಮದ ಮೇಲೆ ಕೂಡಬೇಡಿ. ಯಾರು ಸಂಸಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೋ ಅವರು ಓಂಕಾರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಡಿ. ಇದೆಲ್ಲ ಬಹಳ ಪ್ರಾಕ್ಟಿಕಲ್ ಆದ ವಿಷಯಗಳು. ವಿಷಯ ತಿಳಿದ್ರೆ ಗುರುಮುಖವೇ ಬರೋದಿಲ್ಲ, ಅದು ಏನು ಗೊತ್ತಿರದೆ ಅಂತ ಅವರು ವೇದಾಂತ ಹೇಳಲಿಕ್ಕೆ ಹೋಗಿ ತೊಂದರೆ ಆಗಿರತಕ್ಕಂಥ. ಹಾಗಾಗಿ ವಿದ್ಯೆಯ ಕರೋತಿ ಎಷ್ಟು ಮಹತ್ವ ಇದೆ ನೋಡಿ. ತಿಳಿದು ಮಾಡಿದಾಗ ಓಂಕಾರ ಯಾರು ಮಾಡಬಹುದು ಯಾರು ಮಾಡಬಾರದು, ಓಂಕಾರವನ್ನು ಯಾರು ಉಚ್ಚರಿಸಬಹುದು ಯಾರು ಉಚ್ಚರಿಸಬಾರದು ಎಲ್ಲವೂ ಬರುತ್ತೆ. ಓಂಕಾರದ ಶಬ್ದೋಚ್ಚಾರ ಯಾರಿಗೂ ನಿಷಿದ್ಧ ಅಲ್ಲ. ಓಂಕಾರದ ಜಪ ಅದೇ ಮಾಡ್ತಾ ಇದೆ, ಓಂಕಾರ ಹೇಳಬಾರದು. ಓಂಕಾರ ಬದಲು ಕಡೆಯನ್ನು ಶ್ರೀಗಾರ ಹೇಳಬೇಕು. ಕಡೆಯಲ್ಲಿ ಸರ್ವಪ್ರಹರಣ ಆಯುಧ ನಮ ಇದ್ದ ಸರ್ವಪ್ರಹರಣ ಆಯುಧ ಶ್ರೀಂ ನಮ ಇದ್ದ ಹೇಳ್ತಾರೆ. ಅದು ಹೇಳಿ ವಿಶ್ವಾಸನವೇ ಆಗೋದಿಲ್ಲ. ಅದನ್ನ ಓಂಕಾರ ಇದ್ದಲ್ಲೆಲ್ಲ ಶ್ರೀಕಾರ ಹೇಳುವುದಲ್ಲ, ಓಂಕಾರ ಇದ್ದಲ್ಲಿ ಓಂಕಾರವನ್ನೇ ಹೇಳಬೇಕು. ಓಂಕಾರ ಜಪ ಮಾಡಬಾರ್ದು. ಆದ್ರಿಂದ ಮಂತ್ರೋಪದೇಶ ಕೊಡುವಾಗ ಉದಾಹರಣೆಗೆ ಈ ಹೆಣ್ಮಕ್ಕಳಿಗೆ ಕೃಷ್ಣ ಮಂತ್ರ ಉಪದೇಶ ಮಾಡ್ತಾರೆ. ಕೃಷ್ಣ ಮಂತ್ರ ಉಪದೇಶ ಮಾಡುವಾಗ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಮಂತ್ರ, ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳ್ತಾರೆ. ಕರೆಕ್ಟ್ ಅದು. ಯಾಕೆಂದ್ರೆ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಜಪ ಮಾಡ್ತಾ ಮಾಡ್ತಾ ಅವರಿಗೆ ಮನೆಯಲ್ಲಿ ಮಕ್ಕಳ ಬಗ್ಗೆ ಇಡೀ ಸಂಸಾರದ ಬಗ್ಗೆ ಅಸಹ್ಯ ಜಿಹಾಸ ಬಂದುಬಿಟ್ರೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಓಂಕಾರವನ್ನು ಜಪದಲ್ಲಿ ಬಳಸಬೇಡಿ ಅಂತ ಅಷ್ಟೇ ಹೊರತು ಶಬ್ದ ಉಚ್ಚಾರ ಮಾಡಬಾರದು ಅಂತ. ಒಂದು ವೇಳೆ ಜಿಹಾಸಿ ಅವರಿಗೆ ಇಷ್ಟ ಆಗಿದ್ರೆ ಎಲ್ಲವನ್ನು ಬಿಟ್ಟು, ನಾನು ಹೇಳಿದೆ ಮದುವೆ ಆದರೆ ಸಾಂಸಾರಿಕ ಜೀವನವೇ ಬೇಡ ಅಂತಿರತಕ್ಕಂತಹ ನಿತ್ಯ ಬ್ರಹ್ಮಚಾರಣೆ ಆಗಿರ್ತಕ್ಕವಳು, ಅಥವಾ ಒಬ್ಬ ಹೆಣ್ಮಗಳು ಸಂಸಾರದಿಂದ ಕಳಚಿಕೊಂಡು ಮದುವೆ ಮಕ್ಕಳೆಲ್ಲ ಆದ್ಮೇಲೆ ಸಂಸಾರದ ಸಂಪರ್ಕವನ್ನು ಕಳಚಿಕೊಂಡು ಬದುಕುವವಳು, ಪೂರ್ತಿ ವಿರಕ್ತ ಜೀವನದಿಂದ ಬದುಕುವವಳು, ಹಿಂದೆ ಸನ್ಯಾಸಿನಿಯರು ಅಂತ ಇದ್ರು, ಈಗ ಅದು ನಿಷೇಧ ಮಾಡಿದ್ದಾರೆ ಶಾಸ್ತ್ರಕಾರರು. ಸನ್ಯಾಸಿನಿಗಳು ಅಂತ ಒಂದು ಕೆಟಗರಿಯ ಬೇಡ ಅಂತ ಇರೋದು. ಸನ್ಯಾಸಿನಿಯರು ಅವರು ಓಂಕಾರ ಜಪ ಮಾಡಬಹುದು, ಯಾಕೆಂದ್ರೆ ಅವರಿಗೆ ಸಂಸಾರದ ಸಂಪರ್ಕ ಇಲ್ಲ. ಸನ್ಯಾಸಿನಿಯರು ಹೆಣ್ಮಕ್ಕಳು ಸನ್ಯಾಸಿನಿಯರಾದಾಗ ಓಂಕಾರ ಜಪ ಮಾಡಬಹುದು. ಹೆಣ್ಮಕ್ಕಳು ಬ್ರಹ್ಮಚರ್ಯದಲ್ಲಿ ಇನ್ನು ಸಾಂಸಾರಿಕ ಜೀವನವೇ ಬೇಡ ಅಂತಾದಾಗ ಅವರು ವೇದಾಧ್ಯಯನ ಮಾಡಬಹುದು, ಓಂಕಾರ ಜಪ ಮಾಡಬಹುದು. ಆದರೆ ಸಾಂಸಾರಿಕ ಜೀವನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡ ಮೇಲೆ ಓಂಕಾರ ಜಪ ಮಾಡಬಾರದು. ಹೀಗೆ ಈ ಓಂಕಾರದ ಬಗ್ಗೆ ಇರತಕ್ಕಂತಹ ವ್ಯವಸ್ಥೆ. ವಿಷ್ಣು ಸಹಸ್ರನಾಮ ಅಥವಾ ವಾಯುಸ್ತುತಿ ಅಥವಾ ದ್ವಾದಶ ಸ್ತೋತ್ರ ಇವೆಲ್ಲ ಭಗವಂತನ ಗುಣಗಾನ ಮಾಡತಕ್ಕಂತಹ ಸ್ತೋತ್ರಗಳು. ಇವನ್ನು ಯಾರು ಹೇಳಬಹುದು? ಶರ್ಮಕ್ಕಳು ಹೇಳಬಹುದು. ಇದ್ರ ಓಂಕಾರದ ಪ್ರಶ್ನೆ ಅಲ್ಲ, ಇದು ಉಪಾಸನೆಯ ಪ್ರಶ್ನೆ. ಹೇಳಿದೆ, ಯಾವಾಗಲೂ ಯಾವುದನ್ನು ಮಾಡಬೇಕು ಮಾಡಬಾರದು ಅಂತ ಉಪಾಸನೆಯ ಹಂತದಲ್ಲಿ, ಬರೀ ಸ್ತೋತ್ರಗಳ ಪಠನೆಯ ಹಂತದಲ್ಲಿ ಅಲ್ಲ. ಅದು ಎಲ್ಲಿ ತನಕ ಬಂದಿದೆ ಅಂದ್ರೆ, ಬೆಂಗಳೂರಿನಲ್ಲಿ ಕೆಲವು ಪಂಡಿತರು ಹರಿಕಥಾಮೃತ ಸಾರ ಕೂಡ ಹೆಣ್ಮಕ್ಳು ಓದಬಾರದು ಶುರು ಮಾಡಿದ್ದಾರೆ. ಯಾವ್ದು ಅವರು ಓದೋದಿಲ್ಲ, ಹೆಣ್ಮಕ್ಳಿಗೆ ಓದಕ್ಕೆ ಬರೋದಿಲ್ಲ. ಹರಿಕಥಾಮೃತ ಸಾರವು ಮಡಿ, ಅದು ಗಂಡಸರು ಹೇಳಬೇಕು, ಹೆಂಗಸರು ಕೇಳಬೇಕು. ಇಷ್ಟು ಅಸಹ್ಯವಾಗಿದೆ ವಾತಾವರಣ. ಯಾವುದು ಬೇಕು ಯಾವುದು ಬೇಡ ಅನ್ನೋದ್ರ ಎಚ್ಚರವೇ ಇಲ್ಲ. ಬರೇ ಮಡಿ, ಅದು ಮಡಿ ಅಂದ್ರೆ ಏನಂದ್ರೆ ಮೈಲಿಗೆಗಿಂತ ಅಸಹ್ಯವಾದ ಮಡಿ. ಹರಿಕಥಾಮೃತ ಸಾರ ಹೆಂಗಸು ಓದಬಾರದು ಶುರುವಾಗಿದೆ. ಮೋಸ್ಟ್ ಇದು ಲೇಟೆಸ್ಟ್. ಇಷ್ಟು ಸಹಸ್ರನಾಮ ದ್ವಾದಶ ಸ್ತೋತ್ರ ಎಲ್ಲ ಇದ್ದಲ್ಲ, ಹರಿಕಥಾ ಪ್ರಸಾರವು ಹೆಂಗಸರು ಓದಬಾರದು. ಮತ್ತೆ ಅವರು ಸುಮ್ಮನೆ ಕೂತು ಕೇಳಬೇಕು, ಇವರು ಓದಬೇಕು ತಪ್ಪು ತಪ್ಪಾಗಿ ಅಲ್ಲ, ಇವರಿಗೂ ಸರಿ ಹೊಟ್ಟೆ ಬರೋದಿಲ್ಲ, ತಪ್ಪು ತಪ್ಪು ಓದಬೇಕು ಅದನ್ನು ಹೆಂಗಸರು. ಎಷ್ಟು ಭಯಾನಕವಾಗಿದೆ ಇದಕ್ಕೆ ಎಲ್ಲ ಕಾರಣ ಇದೆ. ನಾನಾದ ವಿದ್ಯಾಜ ಅವಿದ್ಯಾಜ, ಜ್ಞಾನದಿಂದ ಬರತಕ್ಕಂತಹ ವಿಧಿವಿಧಾನಗಳೇ ಬೇರೆ, ತಿಳುವಳಿಕೆ ಇಲ್ಲದೆ ಎಂದು ಹೇಳತಕ್ಕಂತಹ ಶಾಸ್ತ್ರವೇ ಬೇರೆ. ತಿಳುವಳಿಕೆ ಇಲ್ಲದೆ ಇಷ್ಟು ವಿಕೃತವಾಗ್ತಾ ಇದೆ ನಮ್ಮ ಆಚಾರ ವಿಚಾರಗಳು. ಇದನ್ನೇ ಈ ಉಪನಿಷತ್ತು ಹೇಳ್ತಾರೆ, ತಿಳಿದು ಮಾಡತಕ್ಕ ಆಚಾರ ವಿಚಾರಗಳು ಬೇರೆ ಅಪ್ಪ, ತಿಳಿದೇ ಮಾಡತಕ್ಕ ಆಚಾರ ವಿಚಾರಗಳೇ ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ನಾನಾದ ವಿದ್ಯಾಜ ಅವಿದ್ಯಾಜ. ಹಾಗಾಗಿ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವ ಕರ್ಮ ಸಾರ್ಥಕ ಅಂದ್ರೆ ಯದೇವ ವಿದ್ಯೆಯ ಕರೋತಿ, ಯಾವುದನ್ನ ತಿಳಿದು ಮಾಡ್ತಾರೋ. ಇದನ್ನ ಬ್ರಹ್ಮಸೂತ್ರದಲ್ಲಿ ಇದಕ್ಕೊಂದು ಸೂತ್ರವೇ ಬರುತ್ತೆ, ಯದೇವ ವಿದ್ಯೆಯೇ ನಿಹಿ ಅಂತ ವೇದವ್ಯಾಸ ಸೂತ್ರವೇ ಬರುತ್ತಿದ್ದಾರೆ. ಏನನ್ನ ಮಾಡ್ತೀಯ ಅದನ್ನು ತಿಳಿದು ಮಾಡು, ತಿಳಿದವರ ಕೈಯಲ್ಲಿ ಕೇಳಿ ಮಾಡು, ತಿಳಿದು ಮಾಡು. ನಮ್ದೇನಾಗಿದೆ ಅಂದ್ರೆ ನಾವು ತಿಳಿಯದೇ ಮಾಡುವುದು, ತಿಳಿಯದವರ ಕೈಯಲ್ಲಿ ಕೇಳಿ ಮಾಡುವುದು. ನಮ್ಗೆ ಹೇಳೋವರೆಗೂ ತಿಳಿದಿಲ್ಲ, ಮಾಡುವವರೆಗೂ ತಿಳಿದಿಲ್ಲ, ಹೇಳುವವರೆಗೂ ಗೊತ್ತಿಲ್ಲ, ಸುಮ್ಮನೆ ಹೇಳೋದು. ಯದೇವ ವಿದ್ಯೆಯ ಅರಿವಿನಿಂದ ಬರಬೇಕು ವಿಧಿ ವಿಧಾನಗಳು. ಯದೇವ ವಿದ್ಯೆಯ ಕರೋತಿ ಅಂದ್ರೆ ವಿದ್ಯೆಯಿಂದ ಅರಿವಿನಿಂದ ತಿಳಿವಿನಿಂದ ನಾವು ಏನನ್ನು ಮಾಡ್ತೇವೆ ಅದೇ ಸಾರ್ಥಕ. ತಿಳಿದು ಮಾಡಿದ್ದು ಸಾರ್ಥಕ, ತಿಳಿದು ಮಾಡಿದರೆ ಸಾಲದು. ತಿಳುವಳಿಕೆ ಇದೆ ಆದರೆ ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ, ಹಾಗಿರುತ್ತೆ ಬರೇ ಮಾಡಿದ್ಯ. ಎಲ್ಲ ಗೊತ್ತಿದೆ, ಯಾವುದನ್ನು ನಂಬುದಿಲ್ಲ ಅಂತ ಹೇಳ್ತಾರೆ ಕೆಲವರು. ಗೊತ್ತಿದೆ, ನಂಬಿಕೆ ಇಲ್ಲ. ಅದಕ್ಕೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ, ತಿಳಿದು ಮಾಡು, ನಂಬಿ ಮಾಡು. ಯಾವುದನ್ನ ತಿಳಿದಿದ್ದೇವೋ ಅದರ ಮೇಲೆ ನಂಬಿಕೆ ಬರುತ್ತೆ ಸಹಜವಾಗಿ. ತಿಳಿದು ನಂಬದವರು ಇದ್ದಾರಲ್ಲ, ಅವರ ತಿಳುವಳಿಕೆಯಲ್ಲಿ ಏನೋ ದೋಷ ಇದೆ ಅಂತ ಅವ್ರು ತಿಳ್ಕೊಂಡಂತೆ ತಪ್ಪಿರ್ಬೇಕು. ಇದ್ರ ನಂಬಿಕೆ ಯಾಕೆ ಬರಲಿಲ್ಲ ಅವರಿಗೆ? ಅದರಿಂದ ಮೊದಲು ಏನನ್ನ ಮಾಡ್ತೀವೋ ಅದರ ಪೂರ್ತಿ ಕೂಲಂಕಷವಾಗಿ ತುದಿ ಕೂಡ ತಿಳ್ಕೋ, ತಿಳ್ಕೊಂಡು ಅದನ್ನ ನಂಬು, ನಂಬಿ ಅದನ್ನ ಮಾಡು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ, ತಿಳಿದು ಮಾಡು, ನಂಬಿ ಮಾಡು. ಶ್ರದ್ಧಾ ಅಂದ್ರೆ ಆಸ್ತಿಕ್ಕೆ ಬುದ್ಧಿ, ಅಂದ್ರೆ ಈ ನಾನು ಏನನ್ನ ಮಾಡ್ತೇನೆ ಅದರಿಂದ ಏನಾಗುತ್ತೆ, ಅದು ಸಫಲ, ಅದು ವ್ಯರ್ಥ ಅಲ್ಲ ಅಂತ. ಅದರ ಫಲದ ಬಗ್ಗೆ, ಅದರ ವಾಚ್ಯನಾಗಿರ್ತಕ್ಕಂಥ ಭಗವಂತನ ಬಗ್ಗೆ ನಂಬಿಕೆಯೇ ಶ್ರದ್ಧೆ ಇರ್ತದೆ. ಮಂತ್ರದ ಶಕ್ತಿ, ಭಗವಂತ, ಅದರಲ್ಲಿ ಪಡೆದಂತಹ ಅಪೂರ್ವ ಫಲಗಳು, ಇದರ ಬಗ್ಗೆ ನಂಬಿಕೆ ಇಲ್ಲದೆ ಅದು ಸುಮ್ಮನೆ ಓದಿದ್ರೆ ಏನೇನಾಗುತ್ತೆ ಅಂತ ಡೀಟೇಲ್ಸ್ ಇರ್ತದೆ. ಬರೀ ಓದಿದ್ರೆ ಜ್ಞಾನ ಬಂತು, ಆದ್ರೆ ಅದು ಹಾಗೆ ಆಗುತ್ತೆ ಅನ್ನೋದು ನಂಬಿಕೆ ಇಲ್ಲ. ಹಾಗಿದ್ರೆ ಮಾಡಿ ಏನು ಉಪಯೋಗ ಇಲ್ಲ. ಮೊದಲು ತಿಳ್ಕೋ, ತಿಳ್ಕೊಂಡಂತ ನಂಬು. ಅಲ್ಲಿಗೆ ಮುಗಿಲಿಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ನಮಗಿದು ಯಾವುದೂ ಇಲ್ಲ, ನಮ್ಮಲ್ಲಿ ಸ್ವಲ್ಪ ಶ್ರದ್ಧೆ ಮಾತ್ರ ಇದೆ, ನಂಬಿಕೆ ಮಾತ್ರ ಇದೆ, ತಿಳುವಳಿಕೆ ಇಲ್ಲ. ನಂಬಿಕೆ ಇದೆ, ನಂಬಿಕೆ ಇರುವುದು ತಿಳುವಳಿಕೆ ಇದ್ದಂತ, ತಿಳುವಳಿಕೆ ಇಲ್ಲದೇ ಇದ್ದಂತ ನಂಬಿಕೆ. ನಮ್ಗೆ ಏನುಂಟು ಗೊತ್ತಿಲ್ಲ, ಅದನ್ನು ಹೆದರಿ ನಂಬುವುದು. ಅದನ್ನ ತಿಳುವಳಿಕೆಯಿಂದ ನಂಬು, ಎರಡಾಯ್ತು ಇಷ್ಟೇ ಸಾಧು. ಉಪನಿಷದ ಉಪನಿಷತ್ ಅಂದ್ರೆ ಸ್ವಯೋಗ್ಯಂತು ಪರಿಜ್ಞಾನಂ ಯತ್ತಸ್ಯ ಉಪನಿಷತ್ ಸ್ಮರಿ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಅದರ ಎತ್ತರ ಕೇಳಬೇಕು. ನನ್ನ ಯೋಗ್ಯತೆ ಎಷ್ಟು ಗ್ರಹಣ ಮಾಡಬಹುದು ಅಷ್ಟು ವಿಷಯವನ್ನು ಗ್ರಹಣ ಮಾಡುವ ಉಪನಿಷತ್ತು. ಜ್ಞಾನ ವಿದ್ಯಾ ಅಂದ್ರೆ ಜನರಲ್ ನಾಲೆಜು, ಉಪನಿಷತ್ತು ಅಂದ್ರೆ ನಮ್ಮನ್ನ ಎತ್ತರಕ್ಕೆ ಏರಿಸತಕ್ಕಂಥ ವಿದ್ಯೆ. ಮತ್ತು ಉಪನಿಷತ್ತು ಅನ್ನೋದಕ್ಕೆ ಇನ್ನೊಂದು ಗ್ರಂಥ ಉಪಹ್ವರ, ರಹಸ್ಯ ವಿದ್ಯೆ. ಬರೀ ತಿಳುವಳಿಕೆ ಪಡೆದರೆ ಸಾಲದು, ಅದರ ರಹಸ್ಯವನ್ನು ತಿಳಿಯಬೇಕು. ಎಷ್ಟು ತಿಳಿಯಬೇಕು? ನನ್ನ ಯೋಗ್ಯತೆಗೆ ಎಷ್ಟು ತಿಳಿಯುವುದು ಸಾಧ್ಯವೋ ಅಷ್ಟು. ಅದೇ ಉಪನಿಷತ್ತು. ಒಬ್ಬೊಬ್ಬ ವ್ಯಕ್ತಿಯ ಇಂಡಿವಿಜುವಲ್ ಕೆಪಾಸಿಟಿಯನ್ನು ಉಪನಿಷತ್ತು ಅಂತ. ನಾನು ಅದನ್ನ ಎಷ್ಟು ಗ್ರಹಿಸಲಿಕ್ಕೆ ಸಾಧ್ಯ ಅಷ್ಟು ಪೂರ್ಣವಾಗಿ ಅದನ್ನು ಗ್ರಹಿಸಬೇಕು, ಆಗ ಆ ಕರ್ಮ ಸಾರ್ಥಕವಾಗುತ್ತೆ. ಉಪನಿಷತ್ತು ಅನ್ನೋದು ಒಬ್ಬ ವ್ಯಕ್ತಿಯ ಗ್ರಹಣ ಶಕ್ತಿಯ ಪರಾಕಾಷ್ಠೆ. ನನ್ನ ಯೋಗ್ಯತೆಗೆ ನಾನು ಎಷ್ಟು ಗ್ರಹಣ ಮಾಡಬಹುದೋ ಅಷ್ಟು ಪೂರ್ತಿ ಗ್ರಹಣ ಮಾಡಿದಾಗ ನನಗೆ ಅದರ ಉಪನಿಷತ್ತು ತಿಳಿಯಿತು. ಇಲ್ಲದೆ ಇದ್ರೆ ಸುಮ್ಮನೆ ಬುಕ್ಕಿಷ್ ನಾಲೆಜ್, ಬುಕ್ಕಿಷ್ ನಾಲೆಜ್ ಅಲ್ಲ. ನನ್ನ ಅನುಭವದಲ್ಲಿ ನಾನು ಅದನ್ನು ಎಷ್ಟು ಆಳಕ್ಕೆ ಹೋಗಿ ಗ್ರಹಿಸಬಹುದೋ ಅಷ್ಟು ಆಳಕ್ಕೆ ಹೋಗಿ ಅದನ್ನು ಗ್ರಹಿಸುವುದಕ್ಕೆ ಉಪನಿಷತ್ತು ಅಂತ. ಪ್ರತಿಯೊಂದು ಸಂಗತಿಯನ್ನ ಆಳಕ್ಕೆ ಹೋಗಿ, ಎಷ್ಟು ಆಳಕ್ಕೆ ಹೋಗಲಿಕ್ಕೆ ನಿನಗೆ ಸಾಧ್ಯತೆಯೋ ಅಷ್ಟು ಆಳಕ್ಕೆ ಹೋಗಿ ಕೂಲಂಕಷವಾಗಿ ತಿಳ್ಕೋದು ಅದು ಉಪನಿಷತ್ತು. ಪ್ರತಿಯೊಂದು ಸಂಗತಿಯನ್ನ ತಲಸ್ಪರ್ಶಿಯಾಗಿ ತಿಳಿದು, ತಲಸ್ಪರ್ಶಿಯಾಗಿ ತಿಳಿಯುವುದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂದ್ರೆ ಅದಕ್ಕೆ ಉಪನಿಷತ್ತನ್ನು ಶಬ್ದಗೊಳಿಸಲು. ನೀನು ಇವ ಒಂದು ಸಮುದ್ರವನ್ನ ನಾವು ತಿಳ್ಕೋಬೇಕಾಗಿದ್ರೆ ಮೇಲಿನಿಂದ ಈಜಿದ್ರೆ ಸಾಲದು, ದಡದಿಂದ ನೋಡಿದರೆ ಸಮುದ್ರ ಅಂತ ಗೊತ್ತಾಗುತ್ತೆ. ಅದು ಒಂದು ಜ್ಞಾನ. ಸಮುದ್ರ ಅಂದ್ರೆ ನೋಡಿದವರಿಗೆಲ್ಲ ಗೊತ್ತಿದೆ, ಹುಟ್ಟುವುದೇ ಬೇಡ ಸಮುದ್ರವನ್ನು. ದಡದಲ್ಲಿ ನಿಂತು ನೋಡಿದರೆ ಸಮುದ್ರ ಅಂದ್ರೆ ಅಪರಂಪಾರಂಪ ಭಯಾನಕ ಇಷ್ಟು ಗೊತ್ತಾಗಿದೆ. ಈಜಿನ ಕಂಡಿದ, ಈಜಿನ ಕಂಡಿದ ಅವನಿಗೆ ಅಯ್ಯೋ ಆಚೆ ದಡಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಈಜಿದ್ರು ಸಿಗುವುದಿಲ್ಲಪ್ಪ ಅಂತ ಗೊತ್ತಾಯ್ತು. ಮತ್ತೊಂದು ನಿಂತು ನೋಡಿದವನು ಗೊತ್ತಾಗದೆ ಅಂತ ಒಂದು ಹೊಸ ಸಂಗತಿ ಗೊತ್ತಾಯ್ತು. ಏನಂದ್ರೆ ಈ ಸಮುದ್ರದ ನೀರು ಉಪ್ಪಿದೆಯಾ, ಯಾಕಂದ್ರೆ ಈಜುವಾಗ ಬಾಯಿಯೊಳಗೆ ಹೋಯ್ತು ಗೊತ್ತಾಯ್ತು. ಅದು ನಿಂತು ನೋಡಿದಾಗ ಗೊತ್ತಾಗದಿದ್ದ ಇನ್ನೊಂದು ಆಸ್ಪೆಕ್ಟ್ ಗೊತ್ತಾಯ್ತು, ಸಮುದ್ರದ ನೀರು ಉಪ್ಪಾಗಿದೆ. ಆಮೇಲೆ ಮುಳುಗಿ ನೋಡಬೇಕು, ಆವಾಗ ಅದು ಫ್ಯಾಡಮ್ಲೆಸ್, ಅದರ ತಳಸ್ಪರ್ಶಿಯಾಗಿ ತಳದ ತನಕ ಹೋಗಲಿಕ್ಕೆ ಅಭ್ಯಾಸ ಮಾಡಬೇಕು. ಆಗ ಸಮುದ್ರದಲ್ಲಿ ಅಡಿ ಹೋದ್ರೆ ಭಯಂಕರ ಪ್ರಾಣಿಗಳಿವೆ, ಪಾರ್ಥಿವ ಗಿಡಗಳು ಅವು ಇವು ಪಾಯಸನಸ್ ಫಿಶಸ್ ಎಲ್ಲ ಇದಾವೆ, ಅದು ಬಹಳ ಡೇಂಜರಸ್ ಅಂತ ಗೊತ್ತಾಯ್ತು. ಅದನ್ನೆಲ್ಲ ಮೀರಿ ಅಡಿಗೆ ಹೋದ್ರೆ ಒಳ್ಳೆ ಅಮೂಲ್ಯವಾದ ರತ್ನಗಳಿವೆಯಪ್ಪ ಅದು ಗೊತ್ತಾಯ್ತು. ಮೇಲಿನಿಂದ ನೋಡುವವರಿಗೆ ಉಪ್ಪು ನೀರು ಮಾತ್ರ, ದೂರದಲ್ಲಿ ನೋಡುವವರಿಗೆ ಬರೇ ನೀರು, ಈಜುವವರಿಗೆ ಉಪ್ಪು ನೀರು, ಉಳುಗುವವರಿಗೆ ಮುತ್ತರತ್ನ. ಹೀಗೆ ಇದನ್ನೇ ಒಂದು ತಳಸ್ಪರ್ಶೀಯವಾಗಿ ನೋಡು ಅಂದ್ರೆ ಅದರಲ್ಲಿ ಇರತಕ್ಕಂತಹ ಅನರ್ಘ್ಯವಾದ ಮೌಲ್ಯ ಗೊತ್ತಾಗುತ್ತೆ. ಆದರೆ ನಮಗೆ ತಲಸ್ಪರ್ಶಿಯಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಷ್ಟು ಆಳಕ್ಕೆ ಹೋಗಿ ಸಾಧ್ಯ ಅಷ್ಟು ಆಗುತ್ತೆ. ಅದಕ್ಕೆ ಉಪನಿಷತ್ತು ಉಂಟು. ಎಲ್ಲರೂ ತಲಸ್ಪರ್ಶಿಯಿಂದ ಸಮುದ್ರದ ತಳಕ್ಕೆ ಹೋಗಿದ್ರೆ ಮೇಲಕ್ಕೆ ಬರೋದಿಲ್ಲ, ತಳ ಹಿಡಿದು ಬಿಡ್ತಾರೆ ಕಡೆಗೆ. ಅದೇನ್ ಮಾಡ್ಬೇಕು ಅಂದ್ರೆ ಎಷ್ಟು ಆಳಕ್ಕೆ ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಆಳಕ್ಕೆ ಹೋಗಿ. ಎಲ್ಲರೂ ಒಂದೇ ರೀತಿಯಿಂದ ಆಳವನ್ನು ಮುಟ್ಟುವುದು ಸಾಧ್ಯ ಇಲ್ಲ, ಅದು ಅವರವರ ಕೆಪಾಸಿಟಿ. ಆಳಕ್ಕೆ ಹೋಗುವ ಶಕ್ತಿ ಎಷ್ಟೋ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಆಳಕ್ಕೆ ಹೋಗಿ ಅದರ ಉದ್ದಾಗಲ ಆಳವನ್ನು ತಿಳಿ. ಇದೇ ಉಪಕ್ಷ. ಹಾಗಾದ್ರೆ ಮೊದಲು ಜನರಲ್ ನಾಲೆಜು, ಆಮೇಲೆ ನಂಬಿಕೆ. ನಂಬಿ ಅದನ್ನು ತಳಸ್ಪರ್ಶಿಯಾಗಿ ತಿಳಿಸು, ನಿನ್ನ ಯೋಗ್ಯತೆಗೆ ಅದನ್ನು ಎಷ್ಟು ಗ್ರಹಿಸುವ ಸಾಧ್ಯವೋ ಅದು ಪೂರ್ಣವಾಗಿ ಗ್ರಹಿಸು. ಆಗ ತದೇವ ವೀರ್ಯವತ್ತರಂ ಭವತಿ, ಅದು ಅತ್ಯಂತ ಶಕ್ತಿಶಾಲಿ ಆಗುತ್ತೆ. ಅದರಿಂದ ಬರತಕ್ಕಂಥ ಫಲ ಅಮೂಲ್ಯವಾಗಿರುತ್ತೆ. ಅದು ಓಂಕಾರದ ಸಾಧನೆ ಇರಬಹುದು ಅಥವಾ ಯಾವುದೇ ಒಂದು ಕ್ರಿಯೆ ಇರಬಹುದು. ನಾನು ಅದಕ್ಕೆ ಒಂದು ಅಡಿಗೆ ಮಾಡುವುದೇ ಇರಬಹುದು ಅಥವಾ ಒಂದು ಮಡಕೆ ಮಾಡುವುದೇ ಇರಬಹುದು, ಮಣ್ಣಿನಿಂದ ಮಡಕೆ ಮಾಡುವುದು, ಮಣ್ಣಿನಿಂದ ಗೊಂಬೆ ಮಾಡುವುದು, ಇಟ್ಸ್ ವೆರಿ ಸಿಂಪಲ್. ಆದರೆ ಅದರ ಪೂರ್ತಿ ಟೆಕ್ನಿಕ್ ಅನ್ನು ತಳಸ್ಪರ್ಶಿಯಾಗಿ ತಿಳಿದವರಿಗೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಬರುತ್ತೆ. ಇಲ್ಲದಿದ್ರೆ ನಾವು ನೋಡ್ತೇವೆ ಗಣಪತಿಯನ್ನು ಮಾಡುವುದನ್ನು, ಆ ಮಣ್ಣಿನ ಕೆಲಸದವರು ನಾವು ಹೋಗಿ ಮಾಡಿ ಶುರು ಮಾಡಿದ್ರೆ ಅದು ಗಣಪತಿ ಆಗೋದೇ ಇಲ್ಲ, ಏನೇನೋ ಆಗುತ್ತೆ. ಬಹಳ ಸುಲಭವಾದ ಕಾರಣ, ಮಣ್ಣು ಹಿಡ್ಕೊಂಡ್ರೆ ಸಹಿ ಮೆಚ್ಚಿದ್ರೆ ಸಹಿ ಆಗಿಬಿಡುತ್ತೆ. ನಾವು ಮೆಟ್ಲಿಕ್ಕೆ ಶುರು ಮಾಡಿದ್ರೆ ಅದು ಗಣಪತಿ ಆಗುವುದಿಲ್ಲ, ಯಾವ ಪ್ರಾಣಿ ಆಗುವುದಿಲ್ಲ, ಏನೋ ಒಂದು ವಸ್ತುವಾಗಿಬಿಡುತ್ತೆ. ಕಡೆಗೆ ಯಾಕೆ ಹೀಗಾಯ್ತು ಅಂದ್ರೆ ನಮಗೆ ಅದರ ಉಪನಿಷತ್ತು ಗೊತ್ತಿಲ್ಲ. ಉಪನಿಷತ್ತು ಅಂದ್ರೆ ಸೀಕ್ರೆಟ್ ಆಫ್ ದ ಆರ್ಟ್, ಅದರ ರಹಸ್ಯ. ಅದನ್ನು ನಾನು ತಿಳ್ಕೊಂಡೇ ಇಲ್ಲ. ಯಾವುದೇ ಒಂದು ವಿಷಯ ನಮಗೆ ನಮ್ಮ ಕರಗತಾಗಬೇಕಾಗಿದ್ರೆ ಅದರ ರಹಸ್ಯ ಗೊತ್ತಿರಬೇಕು. ಪ್ರತಿಯೊಂದು ರಹಸ್ಯ ತಿಳಿದು ಅದರ ಅಂತರಂಗದ ರಹಸ್ಯ ತಿಳಿದಾಗ ಅದರ ಕರಗತ ಆಗುತ್ತೆ. ಯಾವ ಕಲೆಯೂ ಆಗಬಹುದು, ಸಾಹಿತ್ಯ ಆಗಬಹುದು, ವೇದಾಂತ ಆಗಬಹುದು, ಅಧ್ಯಾತ್ಮ ಆಗಬಹುದು, ಯಜ್ಞ ಯಾಗಾದಿಗಳಾಗಬಹುದು, ಯಾವುದೇ ಆದರೂ ಮೊದಲು ತಿಳ್ಕೋಬೇಕು, ನಂಬಬೇಕು ಮತ್ತು ತಳಸ್ಪರ್ಶಿಯಾಗಿ ಸಾಧನೆ ಮಾಡಬೇಕು. ಆಗ ತದೇವ ವೀರ್ಯವತ್ತರ ಭವತಿ, ಅದೇ ನಿಜವಾದ ಶಕ್ತಿಶಾಲಿ, ಅದರಲ್ಲಿ ಶಕ್ತಿ ಬರುತ್ತೆ. ಅಂತಹ ಕಾರ್ಯ ಶಕ್ತಿಶಾಲಿ ಆಗುತ್ತೆ, ಫಲಪ್ರದವಾಗುತ್ತೆ, ಅಪೂರ್ವವಾದಂತಹ ಫಲವನ್ನು ಪಡೆಯಬೇಕು. ಇಲ್ಲದೇ ಇದ್ರೆ ಏನೋ ಮಾಡ್ತೇವೆ, ಏನಾಯ್ತೋ ನಮಗೆ ಗೊತ್ತಿಲ್ಲ, ಪುಣ್ಯವಂತೋ ಪಾಪವಂತ ಎರಡೂ ಕಾಣುವುದಿಲ್ಲ. ಆದ್ರಿಂದ ನಾವು ಸೇವೆ ಇಲ್ಲದಿನ ಒಂದು ಕರ್ಮ ಮಾಡಿದ್ದರಿಂದ ಎಷ್ಟು ತೊಂದರೆಗಳಾಗುತ್ತೆ ಅನ್ನೋದು ಗೊತ್ತಾಗಿಬಿಟ್ರೆ ಬಹಳ ಭಯಾನಕ. ಯಜ್ಞದಲ್ಲಿ ಬ್ರಹ್ಮ ಅಂತ ಒಬ್ಬ ಇರುತ್ತಿದ್ದ ಹಿಂದೆ, ನಾನು ಹೇಳಿದೆ ಮೂರು ಪುರೋಹಿತರನ್ನು ಹೇಳಿದೆ ಹಿಂದೆ, ಹೋತೃಗಳು ಅಂತ ಋಗ್ವೇದ ಬಲ್ಲವರು, ಅಧ್ವರ್ಯಗಳು ಅಂತ ಯಜುರ್ವೇದ ಬಲ್ಲವರು, ಉದ್ಗಾತರುಗಳು ಅಂತ ಸಾಮವೇದ ಬಲ್ಲವರು. ಈ ಮೂರು ಮಂದಿಯೂ ಕರ್ಮ ಮಾಡಿದಾಗ ಈ ಮೂರು ವೇದವನ್ನು ಬಲ್ಲವ ಒಬ್ಬ ಇರ್ತಾನೆ, ಅವರು ಬ್ರಹ್ಮ ಅಂತ ಬ್ರಹ್ಮತ್ವಕ್ಕೆ ಕೊಡಿಸುವುದು ಅಂತ ಹೇಳ್ತಾರೆ. ಈ ಸೂರ್ಯ ಶಬ್ದ ಬ್ರಹ್ಮತ್ವಕ್ಕೆ ಕೊಡುವುದು ಅಂದ್ರೆ ಮೂರು ವೇದಗಳಿಂದ ಏನು ಅಲ್ಲಿ ಕ್ರಮ ನಡೀತಾ ಇರುತ್ತದೆ. ಯಜುರ್ವೇದದಿಂದ ಹೋಮ ಮಾಡತಕ್ಕವ ಎಲ್ಲ ಒಂದು ತಪ್ಪು ಮಾಡಿದ, ಸಾವನು ಋಗ್ವೇದದಲ್ಲಿ ಮಂತ್ರ ಹೇಳುವ ಏನೋ ಒಂದು ಸ್ವರ ತಪ್ಪು ಹೇಳಿದ, ಸಾಮವೇದಗಳು ಗಾನ ಮಾಡುವಾಗ ಎಲ್ಲೋ ಗಾನದಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು. ಇದೆಲ್ಲವನ್ನೂ ಗಮನಿಸಿಕೊಂಡಿರಬೇಕು ಅವನು, ಅವನ ಚೀಫ್ ಸೂಪರ್ವೈಸರ್ ಪರಕ ಮಾತ್ರ. ಈ ಮೂರು ಕಡೆಯೂ ನಡೆಯುವುದನ್ನು ಗಮನಿಸ್ತಾ ಇರಬೇಕು. ಎಲ್ಲಿ ಏನು ಲೋಪ ಬಂತೋ ಅದನ್ನು ತಕ್ಷಣ ಸರಿ ಮಾಡಬೇಕು. ಕರ್ಮ ಪ್ರಯೋಜನ ಅಂತ ಹೇಳ್ತಾರೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು. ಸಾಮವೇದಿಗಳು ಕಾರ ಹೇಳಿದ್ರೆ ತಪ್ಪು ಹೇಳಿದ್ರೆ ಕೂಡಲೇ ರೆಕ್ಟಿಫೈ ಮಾಡಬೇಕು. ಅದು ಇಡೀ ಯಾಗದಲ್ಲಿ ಏನೂ ಲೋಪದೋಷ ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಬ್ರಹ್ಮನದು. ಧರ್ಮರಾಜ ರಾಜಸೂಯಿ ಯಾಗ ಮಾಡುವಾಗ ವೇದವ್ಯಾಸರು ಬ್ರಹ್ಮತ್ವಕ್ಕೆ ಕೂತಿದ್ದರು. ಉಳಿದ ಎಲ್ಲ ಋತುವಿಯರು ಏನು ತಪ್ಪು ಮಾಡಿದ್ರು ತಿದ್ದಬೇಕವ, ಇಲ್ಲದೇ ಇದ್ದರೆ ಅವನಿಗೆ ಪಾಪ ಬರುತ್ತೆ. ಆ ತಪ್ಪಿಗೆ ಅವನ ಹೊಣೆಗಾರ ಆಗ್ತಾನೆ. ಸೂಪರ್ವೈಸರ್ ಯಾರು ಒಂದು ಫ್ಯಾಕ್ಟ್ರಿ ಅಷ್ಟೇ ಅಲ್ವಾ, ಯಾರ ಕೆಲಸದವರು ತಪ್ಪು ಮಾಡಿದ್ರೆ ಸೂಪರ್ವೈಸರ್ ಮೇಲೆ ನೋಟಿಸ್ ಕೊಡ್ತಾರೆ, ಯಾಕಂತ ತಪ್ಪಾಗಿದ್ದೀನಿ ಯಾರು ಸೂಪರ್ವೈಸ್ ಮಾಡಲಿಲ್ಲ. ಸೊ ಎಲ್ಲವನ್ನು ನೋಡತಕ್ಕಂತ ಸೂಪರ್ವೈಸರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅವನು ತಪ್ಪನ್ನು ತಿದ್ದದೇ ಇದ್ರೆ ಯಾಗದಿಂದ ಯಜಮಾನರಿಗೆ ಅನಿಷ್ಟ ಆಗುತ್ತೆ. ನಾವು ಸಂಧ್ಯಾ ವಂದನೆ ಮಾಡಿದ ಮೇಲೆ ನಾಮತ್ರ ಯಜಮ ಅಹಂಕರಿಷಿ, ಯಾಕೆ ಸ್ವರವರ್ಣ ಮಂತ್ರ ಲೋಪ ಪ್ರಾಯಶ್ಚಿತ್ತ ಅಂತ. ನಾವು ಹೇಳಿರ್ತಕ್ಕಂತಹ ಮಂತ್ರಗಳು ತಪ್ಪಿದ್ರೆ, ನಾವು ಹೇಳಿರ್ತಕ್ಕಂತಹ ಮಂತ್ರದ ಅದರಲ್ಲಿ ಶಬ್ದಗಳನ್ನೇ ನುಂಗಿಬಿಟ್ಟಿದ್ರೆ, ಅಥವಾ ಅಕ್ಷರಗಳು ಬೇರೆ ವ್ಯತ್ಯಾಸ ಆಗಿದ್ದರೆ, ಅಥವಾ ಸ್ವರಗಳು ಹೆಚ್ಚಿದಂತೆ ಆದರೆ, ಇವತ್ತು ಸ್ವರಗಳ ಬಗ್ಗೆ ಯಾರೂ ಗಮನಿಸುವುದಿಲ್ಲ. ವೇದ ಮಂತ್ರದಲ್ಲಿ ಸ್ವರ ಸ್ವಲ್ಪ ಹೆಚ್ಚಿದಂತೆ ಆದರೆ ಅರ್ಥ ಬೇರೆ ಆಗುತ್ತೆ. ಆದ್ರಿಂದ ನಾವು ಹೇಳುವಾಗ ಒಂದು ಸ್ವಲ್ಪ ಸ್ವರ ಬೇರೆ ಆಗಿಬಿಟ್ರೆ ಅದು ಇಷ್ಟ ಆಗಬಹುದು, ಅನಿಷ್ಟ ಆಗಬಹುದು. ಇಂದ್ರ ಶತ್ರು ಸ್ವರದ ಉಪರಾಧ ಆಗು. ಇಂದ್ರ ಶತ್ರು ಇದನ್ನು ನಾನು ಹಿಂದೆ ವಿವರಿಸಿದ್ದೆ ಒಮ್ಮೆ. ಇಂದ್ರ ಶತ್ರು ಅಂತನ್ನುವ ಶಬ್ದಕ್ಕೆ ಎರಡರ್ಥ. ಇಂದ್ರನ ಕೈಯಲ್ಲಿ ಸೋಲುವವ ಅಂತ ಒಂದರ್ಥ, ಇಂದ್ರನನ್ನು ಸೋಲಿಸುವವ ಅಂತ ಒಂದರ್ಥ. ಅಂದ್ರೆ ಇವಾಗ ಇಂದ್ರನನ್ನು ಸೋಲಿಸುವವನು ಹುಟ್ಟಬೇಕು ಅಂತ ಹೇಳಿ ಇಂದ್ರನ ಕೈಯಲ್ಲಿ ಸೋಲುವವ ಹುಟ್ಟಿದ್ರೆ ಒಂದು ಕಿರಣ ಆಯ್ತಲ್ಲ. ಇಂದ್ರನನ್ನು ಸೋಲಿಸುವ ಮಗ ಹುಟ್ಟಿ ಅಂತ ಹೇಳಿದ್ದು ಸ್ವರ ವ್ಯತ್ಯಾಸದಿಂದ ಇಂದ್ರನ ಕೈಯಲ್ಲಿ ಸೋಲುವ ಮಗ ಹುಟ್ಟಿದ. ಅದು ವಿಪರೀತ ಆಗೋಯ್ತಲ್ಲ. ನಾವು ಎಷ್ಟು ಅಪಸ್ವರ ಹೇಳ್ತೇವೆ ಮಂತ್ರದಲ್ಲಿ, ನಾವು ಮಾಡತಕ್ಕಂತಹ ಕರ್ಮಗಳಿಂದ ಎಷ್ಟು ಅನಿಷ್ಟ ಫಲಗಳಾಗಬಹುದು. ಇದರ ಎಚ್ಚರ ನಮಗಿದ್ದರೆ ಸ್ವಚ್ಛವಾದ ಸ್ವರದಲ್ಲಿ ಹೇಳಿದಾಗ ಏನು, ಅಪಸ್ವರದಲ್ಲಿ ಹೇಳಿದಾಗ ಏನು, ಸ್ವರ ವ್ಯತ್ಯಾಸ ಆದಾಗ ಏನು, ಇದೆಲ್ಲ ಬಿಚ್ಚಿ ಇದನ್ನು ತಿಳಿದ ಮಂತ್ರವನ್ನು ಹೇಳಿದಾಗ ವಿಧಿವತ್ತರ ಭವತಿ. ಹೀಗೆ ಓಂಕಾರವನ್ನ ಮೊದಲು ವಿದ್ಯೆಯ ಓಂಕಾರವನ್ನು ತಿಳ್ಕೋಬೇಕು. ಓಂಕಾರ ತಿಳ್ಕೊಂಡ್ರೆ ಓಂಕಾರವನ್ನು ಎಷ್ಟು ಬಗೆಯಿಂದ ಹೊಡೆಯಲಿಕ್ಕೆ ಬರುತ್ತೆ, ಅದರಿಂದ ಎಷ್ಟೆಷ್ಟು ಅರ್ಥಗಳು ಹೊರಡುತ್ತವೆ, ನಾವು ಅದನ್ನು ಅನುಸಂಧಾನ. ಆದ್ರೆ ಏನು, ಹೂ ಅಂದ್ರೆ ಏನು, ಮಾ ಅಂದ್ರೆ ಏನು, ಓಂ ಅಂದ್ರೆ ಏನು, ನೆನೆ ಹೇಳಿದ ಓಂ ಅನ್ನೋದಕ್ಕೆ ಅಖಂಡವಾಗಿ ಎರಡು ಧಾತುವಿನಿಂದ, ಹುಯಿ ಧಾತುವಿನಿಂದ ಮತ್ತು ಅವಧಾತುವಿನಿಂದ ನಿಷ್ಪನ್ನವಾದ ಶಬ್ದ, ಅದಕ್ಕೆ ಎಷ್ಟೆಷ್ಟು ಹುಯಿ ಧಾತುವಿನಿಂದ ಎಷ್ಟೆಷ್ಟು ಅರ್ಥಗಳು ಬರ್ತವೆ, ಅವಧಾತುವಿನಿಂದ ಎಷ್ಟೆಷ್ಟು ಅರ್ಥಗಳು ಬರ್ತವೆ, ಅಕಾರಕ್ಕೆ ಎಷ್ಟು ಅರ್ಥಗಳು ಬರ್ತವೆ, ಉಕಾರಕ್ಕೆ ಎಷ್ಟು ಅರ್ಥಗಳು ಬರ್ತವೆ, ಮಕಾರಕ್ಕೆ ಎಷ್ಟು ಅರ್ಥಗಳು ಬರ್ತವೆ, ಇದೆಲ್ಲವನ್ನ ತಿಳ್ಕೊಳ್ಳುವುದು ಮೊದಲು ಓಂಕಾರದ ವಿದ್ಯೆ. ಅದು ಏನೋ ತಿಳ್ಕೊಳ್ಳದೆ ಓಂ ಓಂ ಓಂ ಓಂ ಓಂ ಓಂ ಅಂತ ಜಪಸರ ಮುಂದೆ ಹೋಗ್ತಾ ಇರ್ತದೆ, ಓಂ ಓಂ ಓಂ ಓಂ ಅಂತ ಬೆರಳು ಮುಂದೆ ಹೋಗ್ತಾ ಇರ್ತದೆ, ಸರ ಕೌಂಟ್ ಮಾಡ್ತಾ ಇರ್ತದೆ, ಏನಂದ್ರೆ ಏನು ಇಲ್ಲ ಒಳಗೆ, ಅದು ಅವಿದ್ಯೆ. ಅದನ್ನ ತಿಳ್ಕೊಂಡಾಗ ಒಂದು ಓಂ ಅನ್ನುವ ಅಕ್ಷರವನ್ನು ಉಚ್ಚರಿಸಿದಾಗ ಎಷ್ಟು ಬಗೆಯ ಭಗವಂತನ ಗುಣಗಳ ಅನುಸಂಧಾನ ಆಯಿತು. ಅದನ್ನ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡ್ತಾ ಹೋಗುವಾಗ ಇದು ಮುಂದೆ ಹೋಗುವುದಿಲ್ಲ ಪಕ್ಕ. ಓಂ ಓಂ ಅನ್ನೋದು ಅರ್ಥಾನುಸಂಧಾನ ಮನಸ್ಸು ನಿಂತಿತ್ತು. ಮತ್ತೊಂದು ಮಡಿ ಮುಂದೆ ಹೋಗಬೇಕಾದ್ರೆ ಈ ಅರ್ಥಾನುಸಂಧಾನ ಮಗನು ಮತ್ತೊಂದು ಸರ್ತಿ ಓಂ ಅಂತ ಹೇಳಬೇಕಾಗತ್ತೆ. ಅಂದ್ರೆ ಅರ್ಥಾನುಸಂಧಾನ ಇದ್ದಾಗ ಅಷ್ಟು ಫಾಸ್ಟ್ ಆಗಿ ಓಂ ಓಂ ಓಂ ಓಂ ಓಂ ಓಂ ಓಂ ಓಂ ಹೇಳಿಕೊಳ್ಳೋದೇ ಇಲ್ಲ. ಅದರ ಅರ್ಥವನ್ನು ಅನುಸಂಧಾನ ಮಾಡ್ತಾ ಮನಸ್ಸು ನಿಲ್ತದೆ, ಅದಾದ ಮೇಲೆ ಎರಡನೇ ಅನುಸಂಧಾನ ಹೋಗ ಮತ್ತೆ ಓಂ ಅಂತದೆ. ಈ ರೀತಿಯಾಗಿ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಿದಾಗ ಅದು ವಿದ್ಯೆ ಮತ್ತು ಶ್ರದ್ಧೆ ಎರಡು ಸೇರ್ತದೆ. ವಿದ್ಯೆಯಿಂದ ಅಂದ್ರೆ ಓಂಕಾರದ ಅರ್ಥದ ಅನುಸಂಧಾನ ಪೂರ್ವಕವಾಗಿ ಓಂಕಾರ ವಚನಾದ ಭಗವಂತನಲ್ಲಿ ಪರಿಪೂರ್ಣವಾದ ಶ್ರದ್ಧೆಯಿಂದ ಮತ್ತು ಉಪನಿಷತ್ತು. ಉಪನಿಷತ್ತು ಓಂಕಾರದ ರಹಸ್ಯಾರ್ಥ. ಎಷ್ಟಕ್ಕೆ ಹೋಗಬೇಕು ಓಂಕಾರದ ರಹಸ್ಯಾರ್ಥ ಅಂದ್ರೆ ಅದನ್ನೇ ನಾವು ನೋಡ್ತೇವೆ. ಮತ್ತು ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ಓಂಕಾರದ ರಹಸ್ಯಾರ್ಥವನ್ನ ಅವರ ಶಿಷ್ಯರುಗಳಲ್ಲಿ ಒಬ್ಬರಿಗೆ ಮಾತ್ರ ಪೂರ್ಣವಾಗಿ ಹೇಳಿದರು ಅಂತ. ಪೂರ್ಣ ಆದ್ರೆ ಉಳಿದವರಿಗಿಂತ ಹೆಚ್ಚು. ಯಾರಿಗೆ ಅಂದ್ರೆ ವಿಷ್ಣು ತೀರ್ಥರಿಗೆ ಒಬ್ಬರಿಗೆ. ಇನ್ನು ಯಾರಿಗೂ ಹೇಳಿಲ್ಲ, ಯಾಕೆಂದ್ರೆ ಅವರಿಗೆ ಎಷ್ಟು ರಿಸೀವ್ ಮಾಡಲಿಕ್ಕೆ ಯೋಗ್ಯತೆ ಇದೆಯೋ ಅಷ್ಟೇ ತಾನೇ ಅವರು ರಿಸೀವ್ ಮಾಡೋದು. ಹೇಳಿ ಏನು ಬೇಗ.